ಭಯಾದ್ಯಸ್ಯಾಗ್ನಿಸ್ತಪತಿ ಭಯಾತ್ಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ ಮೃತ್ಯುಃ ಪಂಚಮಃ ಅಂದರೆ ಐದನೇ ಅವನು ಅಂತ ಅರ್ಥ ಅಷ್ಟೆ. ಐದನೇ ಅವನು ಅಂದರೆ ಏನು ಐದನೇ ಅವನು? ಅಗ್ನಿಯು ಮೊದಲನೇ ಅವನು, ಸೂರ್ಯನು ಎರಡನೇ ಅವನು, ಇಂದ್ರನು ಮೂರನೇ ಅವನು, ವಾಯು ನಾಲ್ಕನೇ ಅವನು, ಐದನೇ ಅವನು ಮೃತ್ಯು. ಅಷ್ಟೇ ಅರ್ಥ. ಪಂಚಮಃ ಮೃತ್ಯು ಅನ್ನೋದಕ್ಕೆ ಬೇರೆ ಇನ್ಯಾವ ಅರ್ಥವೂ ಸಿಗಲಿಲ್ಲ. ಪಂಚಮಃ ಮೃತ್ಯು. ಇವರೆಲ್ಲ ತಮ್ಮ ತಮ್ಮ ಕರ್ತವ್ಯ ದಕ್ಷತೆಯಲ್ಲಿದ್ದಾರೆ, ತಮ್ಮ ತಮ್ಮ ಕರ್ತವ್ಯದಲ್ಲಿ ದಕ್ಷರಾಗಿದ್ದಾರೆ. ಏಕೆಂದರೆ ಅಲ್ಲಿ ಚೈನಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ. ಚೈನಾದಲ್ಲಿ ಬಯೋನೆಟ್ ಇಟ್ಕೊಂಡು ನಿಂತು ಬಿಟ್ಟಿರ್ತಾರೆ, ಹಿಂಗೆ ಮಾಡ್ತೀಯೋ ಶೂಟ್ ಮಾಡಲ್ಲ. ಇಲ್ಲಿಯೂ ಅಷ್ಟೇ, ವಾಯು ಬೀಸ್ತೀಯೋ ಶೂಟ್ ಮಾಡಲ್ಲ ಅಷ್ಟೇ. ಎಲ್ಲರೂ ದಕ್ಷರು. ನಾವು ಅನ್ಕೋತೀವಿ ಚೈನಾದೊಳಗೆ ಏನಪ್ಪ ಎಷ್ಟು ಕರ್ತವ್ಯ ದಕ್ಷರಾಗಿದ್ದಾರೆ ಅಂತ. ಭಯಾತ ಅವರ ಕರ್ತವ್ಯ ದಕ್ಷತೆ, ಯಾರದೋ ಭಯ ಇದೆ ಅವರಿಗೆ. ಅದೇನು ಭಯ? ಅದು ಸಾವಿನ ಭಯ, ತಮ್ಮ ನಾಶ ಆಗ್ತದೆ ಅಂಥೇಳಿ. ಹಣ್ಣು ಹಣ್ಣು ಮುದುಕ ಇರ್ತಾನೆ 130 ವರ್ಷ. ಅವನು 2 ಅವರ್ಸ್ ಬೆಳಗ್ಗೆ 2 ಅವರ್ಸ್ ಸಾಯಂಕಾಲ ಕಸ ಗುಡಿಸ್ಲಿಕ್ಕೆ ಬೇಕು. ಅವನು ಅಲ್ಲಿ ನಿಂತು ಬಿಟ್ಟಿರ್ತಾರೆ ಪೊಲೀಸರು, ಹಿಡ್ಕೊಂಡು ನಿಂತು ಬಿಟ್ಟಿರ್ತಾರೆ. ಮಾರ್ಕೆಟ್ನಾಗ ಹೋದ್ರೆ ಅವ್ನು ನೋಡ್ಲಿಕ್ಕೆ ಸಿಗ್ತಂತೆವಲ್ಲ, ಸೀನ್ ನೋಡ್ಲಿಕ್ಕೆ ಸಿಗ್ತಾವೆ. 130 ವರ್ಷ ಅವನಿಗೆ. ಹಾಂ ಹಾಂ ತಾಳ್ತಿರ್ತಾನೆ, ಹಿಡ್ಕೊಂಡು ನಿಂತು ಬಿಟ್ಟಿರ್ತಾರೆ. ನಾವು ಕೇಳಿದ್ವಿ ನಮ್ಮ ಜೊತೆ ಬಂದವರಿಗೆ, ಇಷ್ಟು ವಯಸ್ಸಾದ ನಂತರವೂ ಕೂಡ ಇವ್ರಿಗೆ ಯಾಕೆ ಕೆಲಸ ಹಚ್ಚಬೇಕು ಅಂಥೇಳಿ. ದೇಶ ಸೇವಾ ಮಾಡ್ತಾರೆ, ದೇಶ ಮುಂದುವರಿಬೇಕು. ಎಲ್ಲರೂ ಮುದುಕರಾಗಿವೆ ಅಂತ ರಿಟೈರ್ಡ್ ಆಗಿ ಕೂತ್ಕೊಂಡ್ರೆ ಏನೂ ಮಾಡದೇ ದೇಶ ಹೆಂಗೆ ಮುಂದುವರಿತದೆ? ನಾವು ಹಂಗೆ ಮಾಡೇವೆ ಅಂತೇಳಿ ನಮ್ಮ ದೇಶ ಇವತ್ತು ಜಗತ್ತಿನಲ್ಲಿ ನಂಬರ್ 1 ಆಗಿದೆ ಅಂತ ಹೆಮ್ಮೆಯನ್ನು ಪಡ್ತಾರೆ. ಹಂಗೆ ಇವ್ರು ಯಾರಿಗೂ ರಿಟೈರ್ಮೆಂಟೇ ಇಲ್ಲ. ವಾಯು ಅಗ್ನಿ ಇಂದ್ರ ಸೂರ್ಯ ಇವ್ರಿಗೆ ಯಾರು ರಿಟೈರ್ಮೆಂಟ್ ಇಲ್ಲೇ ಇಲ್ಲ. ಇವರು ಸತತವಾಗಿ ಕಾರ್ಯದಲ್ಲಿ ತೊಡಗಲೇಬೇಕು. ಯಾಕೆಂದರೆ ಮೃತ್ಯುವಿನ ಭಯ ಭಾಷೆ ಆಗಿದೆಯಲ್ಲ. ಅಶ್ಯ ಪರಮೇಶ್ವರಸ್ಯ ಅಗ್ನಿ ತಪತಿ ಭಯಾ ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ನ ಹಿ ಈಶ್ವರಾಣಾಂ ಲೋಕಪಾಲಾನಾಂ ಸಮರ್ಥಾನಾಂ ಸತಾಂ ನಿಯಂತ ಚೇತ್ ವಜ್ರ ಉದ್ಯುತಕರವತ್ ನ ಸ್ಯಾತ್ ಸ್ವಾಮಿ ಭಯಭೀತಾನಾಂ ಇವ ವೃತ್ತಿಯಾನಾಂ ನಿಯತ ಪ್ರವೃತ್ತಿಯು ಉಪಪದ್ಯತೆ. ಭಾಷೆ ಆಗಿದೆ. ಸ್ವಾಮಿಗೆ ಭೃತ್ಯನು ಹೇಗೆ ಹೆದರುತ್ತಾನೋ ಹಾಗೆ ಲೋಕಪಾಲಕನಾಗಿರುವಂತಹ ಈಶ್ವರ, ಸಮರ್ಥನಾದಂತಹ ಈಶ್ವರ, ಸತ್ಯವಾಗಿಯೂ ಕೂಡ ಎಲ್ಲರನ್ನು ನಿಯಂತ್ರಿಸ್ತಿರುವಂತಹ ಈಶ್ವರ, ವಜ್ರ ಉದ್ಯುತಕರವತ ಅವನು ಏನು ವಜ್ರಾಯುಧವನ್ನು ಎತ್ತಿ ಹಿಡಿದವನಂತೆ. ಒಬ್ಬನು ಇಲ್ಲದೆ ಹೋದರೆ ಇವರು ಕೆಲಸ ಮಾಡ್ತಿರಲಿಲ್ಲ. ಒಬ್ಬ ವಜ್ರಾಯುಧವನ್ನು ಎತ್ತಿ ಹಿಡಿದಂತೆ ಒಬ್ಬನು ಇದ್ದಿರ್ತಾನೆ, ಅವನು ಹೆದರ್ಕೊಂಡು ಇವರೆಲ್ಲ ಕೆಲಸ ಮಾಡ್ತಾರೆ. ಅದು ಹೇಗೆ ಕೆಲಸ ಮಾಡ್ತಾರೆ? ಸ್ವಾಮಿಯ ಸೇವೆಯನ್ನು ಸೇವಕನು ಹೇಗೆ ಭೃತ್ಯನ್ನು ಮಾಡ್ತಾನೋ ಹಾಗೆ ಇವರು ಕೆಲಸದಲ್ಲಿ ತೊಡಗಿದ್ದಾರೆ. ಇಹ ಚೇದ ಅಶಕದ್ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಸಃ ತತಃ ಸರ್ಗೇಷು ಲೋಕೇಶು ಶರೀರತ್ವಾಯ ಕಲ್ಪತಿ ಇಹ ಚೇದ್ ಅಶಕದ್ ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಸಃ ತತಃ ಸರ್ಗೇಷು ಲೋಕೇಷು ಶರೀರತ್ವಾಯ ಕಲ್ಪತಿ. ಯಹ ಚೇತ್ ಬೋದ್ಧುಂ ಅಶಕತ್, ಇಲ್ಲಿಯೇ ಈ ಜ್ಞಾನವನ್ನು ಹೊಂದಿದರೆ ಸರಿ, ಇಲ್ಲಿಯೇ ಈ ಜ್ಞಾನವನ್ನು ಹೊಂದಿದರೆ ಸರಿ. ಇಲ್ಲಿ ಅಂದರೆ ಎಲ್ಲಿ? ಪ್ರಾಕ್ ಶರೀರಸ್ಯ ವಿಶ್ರಸಃ. ಪ್ರಾಕ್ ಅಂದರೆ ಮೊದಲು, ಶರೀರಸ್ಯ ವಿಶ್ರಸಃ ಅಂದರೆ ಶರೀರವು ಕಳಚುವ ಮೊದಲು, ಮೊದಲು ಪ್ರಾಕ್ ಅಂದರೆ ಮೊದಲು. ಏನು ಮೊದಲು? ಶರೀರವು ಕಳಚುವ ಮೊದಲು. ಚಂದ ಶಬ್ದಗಳಲ್ಲಿ ಹೇಳ್ತಾರೆ, ನಮ್ಮ ಶಬ್ದದಲ್ಲಿ ಸಾಯೋಕ್ಕಿಂತ ಮುಂಚೆ, ಅಷ್ಟೇ ಅರ್ಥ. ಸಾಯುವುದಕ್ಕಿಂತ, ಮರಣಿಸುವುದಕ್ಕಿಂತ ಮೊದಲು, ಈ ಶರೀರವನ್ನು ಕಳಚುವುದಕ್ಕಿಂತ ಮೊದಲು. ಒಂದು ವೇಳೆ ಬೋದ್ಧುಂ ಅಶಕತ್ ಸಾಧ್ಯವಿದ್ದಲ್ಲಿ, ಜ್ಞಾನವನ್ನು ಹೊಂದುವ ಸಾಧ್ಯವಿದ್ದಲ್ಲಿ ಸರಿ, ಇಲ್ಲದೇ ಹೋದಲ್ಲಿ ಅಶಕಚ್ಚೇತ ಸಾಧ್ಯ ಇಲ್ಲ ಅಂತಾದದ್ದಾದರೆ ಏನಾಗ್ತದೆ? ಸರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ, ಸ್ವರ್ಗದಲ್ಲಿ ಹೋಗುವ ಶರೀರವನ್ನು ಅವನು ಹೊಂದುತ್ತಾನೆ, ಸ್ವರ್ಗದ ಶರೀರವನ್ನು ಹೊಂದುವ ಅಧಿಕಾರವನ್ನು ಪಡೆಯುತ್ತಾನೆ. ಇಲ್ಲಿ ತಿಳಿದರೆ ಸರಿ, ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ತೀನಿ, ನಮಗೆ ಯಾರಿಗೂ ಜ್ಞಾನ ಆಗಲಿಲ್ಲ ಅಂತ ಹೇಳ್ಕೊಡ್ರಿ. ಆನಂದ ಪಡ್ರಿ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೀರಿ. ಡೈರೆಕ್ಟ್ ಸ್ವರ್ಗಕ್ಕೆ, ಸ್ವರ್ಗದ ವೀಸಾ ನಿಮಗೆ ಸಿಕ್ಕಬಿಟ್ಟದ ಅಂತ ತಿಳ್ಕೊಡ್ರಿ. ನಿಮ್ಗೆ ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಪಡ್ಕೋತಿದ್ರಿ, ಇಲ್ಲಿ ಪಡ್ಕೊಳ್ಳಿಲ್ಲ. ಸರಿ ಬಿಡಿ, ಹೋಗ್ಲಿ, ಸ್ವರ್ಗನೇ ಸಿಗ್ತದೆ ನಿಮಗೆ. ಅದೇನೋ, ಅದು ಹೆಂಗಿದೆಯೋ ಹಂಗೆ ಸಿಗ್ತದಪ್ಪ, ಅದು ಪರ್ಮನೆಂಟೋ ಇಂಪರ್ಮನೆಂಟೋ ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ಸಿಗ್ತದೆ ನಿಮಗೆ. ಆ ಸ್ವರ್ಗಕ್ಕಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಕಾಯ್ಕೊಂಡು ಕೂತ್ಕೊಂಡಾರೆ. ಹಾಂ, ನೀವು ಜ್ಯೋತಿಷ್ಠೋಮ ಮಾಡಲಿಕ್ಕಾಗ್ತದೋ, ನಾಚಿಕೇತಾಗ್ನಿ ಮಾಡಲಿಕ್ಕಾಗ್ತದೋ? ವಯಸ್ಸು ಇರು, ಇನ್ನು ಉಳಿದದ್ದೇ 3 ವರ್ಷ, ಇನ್ನು 3 ಸಲ ನಾಚಿಕೇತ ಮಾಡೋದು ಯಾವಾಗ? ಆದ್ದರಿಂದ ಹಾಗೆ ಅರ್ಥ ಅಲ್ಲ. ಇಲ್ಲಿ ಏನರ್ಥ ಅಂತಂದರೆ, ಒಂದೊಂದು ಲೋಕದಲ್ಲಿ ಒಂದೊಂದು ಶರೀರ ಇರ್ತದೆ, ಉಪಾಧಿ. ಒಂದೊಂದು ಲೋಕದಲ್ಲಿ ಒಂದೊಂದು ಶರೀರ ಇರ್ತದೆ. ಇಲ್ಲೇ ನಿಮ್ಮ ಅನುಭವದಲ್ಲಿ ಹೇಳಬೇಕು ಅಂದರೆ, ಕನಸಿನ ಉಪಾಧಿಯೇ ಬೇರೆ, ಜಾಗೃತದ ಉಪಾಧಿಯೇ ಬೇರೆ. ಅದೇ ಕಣ್ಣು, ಅದೇ ಮೂಗು, ಅದೇ ಮುಖ ಅಂತ ನಿಮಗೆ ಅನ್ನಿಸ್ತದೆ ಎಲ್ಲಿ? ಕನಸಿನಲ್ಲಿ. ಆದರೆ ಅದು ಸೂಕ್ಷ್ಮ ಉಪಾಧಿ, ಸೂಕ್ಷ್ಮ ನೆಗೆಟಿವ್ ಇದ್ದಂಗೆ. ನೆಗೆಟಿವ್ನೊಳಗೆ ಅದೇ ಮುಖನೇ ಇರ್ತದೆ, ಗೊತ್ತಲ್ಲ. ಆದರೂ ಕೂಡ ಈ ಉಪಾಧಿನೇ ಬೇರೆ, ಆ ಉಪಾಧಿನೇ ಬೇರೆ. ಹಾಗೆ ಪಿತೃಲೋಕ, ಅಲ್ಲಿಯ ಉಪಾಧಿನೇ ಬೇರೆ. ಗಂಧರ್ವಲೋಕ, ಅಲ್ಲಿಯ ಉಪಾಧಿನೇ ಬೇರೆ. ಗಂಧರ್ವ ಲೋಕದಾಗ ರೆಕ್ ಇರ್ತಾವ ಅಂತ ಕೇಳಿ, ಯಾರು ಗಂಧರ್ವ ಲೋಕಕ್ಕೆ ಹೋಗ್ತೀವಿ ಅವರಿಗೆಲ್ಲ 2 ರೆಕ್ ಇರ್ತಾವೆ. ಅವ್ರ ಬೈಬಲ್ನವ್ರು ಹೇಳ್ತಾರೆ ನೋಡ್ರಿ, ಏನಂತಾರ, ಏಂಜಲ್, ಏಂಜಲ್. ಸೊ ಮೇಲ್ ಏಂಜಲ್, ಫಿಮೇಲ್ ಏಂಜಲ್ ಅಂತ. ಮೇಲ್ ಏಂಜಲು ಇರ್ತಾರೆ, ಫಿಮೇಲ್ ಏಂಜಲು ಇರ್ತಾರೆ. ಅವ್ರು ರೆಕ್ಕೆ ಹಚ್ಕೊಂಡಿರ್ತಾರೆ. ಅವರ ಲೋಕ ಯಾವುದದು? ಅದು ಗಂಧರ್ವ ಲೋಕ. ಪಿತೃಲೋಕ. ಪಿತೃಲೋಕದಾಗ ಪಾದಗಳೇ ಇರೋಂಗಿಲ್ಲ, ಹಂಗೆ ಹೋಗೋದು, ಪಾದಗಳಿಲ್ಲದೆ ನಡೀತಿರ್ತ ಪಿತೃಲೋಕ. ಅದು ಉಪಾಧಿ ಬೇರೆ. ಸ್ವರ್ಗಲೋಕ, ಅಲ್ಲಿ ಉಪಾಧಿ ಬೇರೆ. ಇವೆಲ್ಲ ನಿಮಗೆ ಯಾವಾಗ ಕಂಡು ಅಂತ ಹೇಳಬೇಡ್ರಿ. ಮತ್ತು ಅವರವರಿಗೆ ಆ ಲೋಕದ ಉಪಾಧಿಗಳನ್ನು ಇಲ್ಲಿ ಕೂತ್ಕೊಂಡು ವ್ಯಕ್ತಪಡಿಸ್ಲಿಕ್ಕೆ ಆಗುವುದಿಲ್ಲ. ಇಷ್ಟ ಯಾಕೆ? ಪಿತೃಲೋಕದ ಉಪಾಧಿಯನ್ನು ಗಂಧರ್ವಲೋಕದಲ್ಲಿ ನಿಮಗೆ ಹೇಳಿ ಬರೋಂಗಿಲ್ಲ. ಗಂಧರ್ವಲೋಕದ ಉಪಾಧಿಯ ಎಚ್ಚರ ಪಿತೃಲೋಕದಲ್ಲಿ ಇರುವುದಿಲ್ಲ. ಇವೆರಡೂ ಲೋಕಗಳಲ್ಲಿರುವಂಥ ಉಪಾಧಿಗಳ ಎಚ್ಚರ ನಮಗೆ ಸ್ವರ್ಗಲೋಕದಲ್ಲಿ ಇರುವುದಿಲ್ಲ. ಸ್ವರ್ಗದಲ್ಲಿ ಇರುವಂತಹ ಎಚ್ಚರ ಇಂದ್ರಲೋಕದಲ್ಲಿ ಇರೋದಿಲ್ಲ. ಅವೆಲ್ಲ ಬೇರೆ ಬೇರೆ ಬೇರೆ ಉಪಾಧಿಗಳು. ಈಗ ನಿನಗೆ ಯಾವ ಉಪಾಧಿ ಪ್ರಾಪ್ತವಾಗ್ತದೆ? ಸ್ವರ್ಗಲೋಕದ ಉಪಾಧಿ ಪ್ರಾಪ್ತವಾಗ್ತದೆ ಡೈರೆಕ್ಟ್. ವಾಯ ಇಲ್ಲ, ಟ್ರಾನ್ಸಿಷನ್ ಇಲ್ಲ. ಒಂದು ಕಡೆ ಹತ್ತುತ್ತೀರಿ, ಒಂದು ಕಡೆ ಇಳಿತೀರಿ. ಎಲ್ಲಿಂದ? ಈ ಈ ಲೋಕದಲ್ಲಿ ಕ್ಯಾಚ್ ಮಾಡ್ತೇವೆ ಫ್ಲೈಟನ್ನು, ಆಮೇಲೆ ಆ ಲೋಕದಲ್ಲಿ ಇಳಿತೀವಿ. ಶರೀರತ್ವಾಯ ಕಲ್ಪತೆ ಇಹ ಚೇತಂದ್ರೇನು, ಈ ಶರೀರ ಬಿಡೋ ಪೂರ್ವದಲ್ಲಿ. ರೈಟ್. ಭಾಷ್ಯ 163. ತಚ್ಚ ಇಹ ಜೀವನ್ನೇವ ಚೇತ ಯದಿ ಅಶಕತ್ ಶಕ್ನೋತಿ ಶಕ್ತಃ ಸನ್ ಜಾನಾತಿ ಇತ್ತೀತತ್. ಇಲ್ಲಿ ಇನ್ನೂ ಬದುಕಿರುವಾಗಲೇ, ಬದುಕಿರುವಾಗಲೇ ಅಂದ್ರೇನು, ಕೋಮಾದಲ್ಲಿದ್ದರೂ ಪರವಾಗಿಲ್ಲ ಇನ್ನೂ ಬದುಕಿರ್ತಾನೆ, ಆಗ ಇಲ್ಲ. ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವೂ ಯಥಾಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಬದುಕಿದ್ದಾನೆ ಅಂತ ಅರ್ಥ. ಇಲ್ಲದೆ ಹೋದರೆ ಬದುಕಿಯೂ ಸತ್ತಿದ್ದಾನೆ ಅಂತ ಅರ್ಥ. ಅವರು ಬದುಕಿಯೂ ಸತ್ತಿದ್ದಾನೆ ಅನ್ನೋಂಥ ಅರ್ಥ ಹೇಳ್ತಾ ಇಲ್ಲ. ಅವ್ರು ಯಾವ ಅರ್ಥ ಹೇಳ್ತಾರೆ? ಬದುಕಿದ್ದಾನೆ. ಇಹ ಚೇತ್, ಒಂದು ವೇಳೆ ಅವನು ಇಲ್ಲಿ ಜೀವಂತ ಇದ್ದಾನೆ, ಬದುಕಿದ್ದಾನೆ ಅಂತಾದರೆ, ಈ ಸಂದರ್ಭದಲ್ಲಿ ಅವನು ಈ ಜ್ಞಾನವನ್ನು ಪಡೆಯತಕ್ಕದ್ದು. ಜಾನಾತಿ ಇತ್ತೇತತ್, ಒಂದು ವೇಳೆ ಅವನು ಇದನ್ನು ತಿಳಿದಿದ್ದೇ ಆಗಿದ್ದಾದಲ್ಲಿ ಅವನು ಮುಕ್ತನಾಗ್ತಾನೆ. ನ ಚೇತ್, ತಿಳಿಯದೇ ಹೋದರೆ. ಹಾಂ, ಭಯ ಕಾರಣಂ ಬ್ರಹ್ಮ ಬೋದ್ಧುಂ ಅವಗಂತುಂ ಪ್ರಾಕ್ ಪೂರ್ವಂ ಶರೀರಸ್ಯ ವಿಶ್ರಸಃ ಅವಸ್ರಂಸನಾತ್ ಪತನಾತ್. ಇಹ ಚೇತ್, ತಿಳಿದಿದ್ದೆ ಆದರೆ. ಏನು ತಿಳಿಬೇಕು ಅವನು? ಏನು ತಿಳಿಬೇಕು? ಭಯ ಕಾರಣಂ ಬ್ರಹ್ಮ. ಮೇಲೆ ಹೇಳಿದವಲ್ವಾ, ಅಗ್ನಿ, ವಾಯು, ಇಂದ್ರ, ಸೂರ್ಯ, ಯಾರ ಭಯದಿಂದಾಗಿ ಇವರು ಕರ್ತವ್ಯದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದರಲ್ಲಿ ಕಂಡುಬಂದದ್ದು ಬ್ರಹ್ಮನ ಭಯದಿಂದಾಗಿ, ಈಶ್ವರನ ಭಯದಿಂದಾಗಿ. ಆ ಬ್ರಹ್ಮನ ಭಯದಿಂದಾಗಿ ಅಂತ ಹೇಳಿದಾಗ ಅವರ ಉಪಾಧಿಯಲ್ಲಿ ಕಳಚಿ ಹೋಗ್ತದೋ ಅನ್ನುವಂತಹ ಭಯ ಅವರಿಗಿರ್ತದೆ. ಅಂತಹ ಆ ಬ್ರಹ್ಮನನ್ನು ಅವರು ತಿಳಿದು ಬಿಟ್ಟಿದ್ದೆ ಆದರೆ, ಅವಗಂತುಂ, ಯಾವಾಗ? ಪ್ರಾಕ್ ಶರೀರಸ್ಯ ಪೂರ್ವಂ, ಶರೀರಸ್ಯ ವಿಶ್ರಸಃ ಪೂರ್ವಂ, ಶರೀರವು ಕಳಚಿ ಹೋಗುವ ಪೂರ್ವದಲ್ಲಿ. ವಿಶ್ರಸಃ ಅಂತಂದರೆ ಸಡಿಲು ಆಗುವ ಪೂರ್ವದಲ್ಲಿ ಅಂತ ಹೇಳ್ತಾರೆ. ಸಡಿಲುಗೊಳ್ಳುವುದು ಸೂಕ್ಷ್ಮ ಶರೀರದ ಹಿಡಿತದಿಂದ ಅದು ಏನಾಗ್ತದೆ? ಸಡಿಲುಗೊಳ್ಳುತ್ತದೆ, ಅಲುಗಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಅಲುಗಾಡಿ ಅಲುಗಾಡಿ ಅಲುಗಾಡಿ ಕಳಚಿ ಹೋಗ್ತದೆ. ಇವು ಗಡಿಯಾರ ಹಾಕಿರ್ತಾರೆ ನೋಡ್ರಿ, ನಮ್ಮ ಗೋಡೆಗಳು ಭಾರಿ ಗಟ್ಟಿರ್ತಾವಲ್ಲ, ಹೀಗಾಗಿ ಮಳೆ ಹೊಡೆದು ಗಡಿಯಾರ ಹಾಕಿಕೊಳ್ಳೆ, ಒಂದು 15,000 ತಿಂಗಳಾದಮೇಲೆ ಅದು ಸ್ವಲ್ಪ ಹಿಂಗಾಗ್ತದೆ, ಸ್ವಲ್ಪ ಹಿಂಗಾಗ್ತದೆ, ಕೊನೆಗೆ ಮಳೆ ಅಲುಗಾಡಲಿಕ್ಕೆ ಶುರು ಆಗ್ತದೆ. ನೀವು ಎರಡು ಮೂರು ಸಲ ಬ್ಯಾಟ್ರಿ ಶೆಲ್ ಹಾಕ್ಬೇಕು ಅಂತ ತೆಗೆದು ಮತ್ತೆ ಹಾಕಿದ್ರೊಳಗೆ ಅದು ಅಲುಗಾಡಲಿಕ್ಕೆ ಶುರು ಆಗ್ತದೆ. ಅಲುಗಾಡಿ ಅಲುಗಾಡಿ ಕೊನೆಗೆ ಏನಾಗ್ತದೆ, ಕಳಚಿ ಬಿದ್ದುಬಿಡುತ್ತೆ. ನಮ್ಮ ಶರೀರನೂ ಹಾಗೆ 50 ವರ್ಷಕ್ಕೆ ಶುರು ಆಗ್ತದೆ, 45ಕ್ಕೆ ಶುರು ಆಗ್ತದೆ. ಆ್ಯಕ್ಚುಲಿ 45ಕ್ಕೆ ಅಲುಗಾಡಿ ಶುರು ಆಗ್ತವೆ. ಅಲುಗಾಡ್ತಾ ಅಲುಗಾಡ್ತಾ ಅಲುಗಾಡ್ತಾ ಒಂದೊಂದು ಇಂದ್ರಿಯ ಕಳಿಸ್ತಾ ಕಳಿಸ್ತಾ, ಆ ಯಾರದು ಕಣ್ಕಾಣಂಗಿಲ್ಲ, ಕಿವಿ ಕೇಳೋಂಗಿಲ್ಲ, ಕೈ ಹಿಡ್ಕೊಳ್ಳಿಕ್ಕಾಗೋಂಗಿಲ್ಲ, ಬರೀ ಬರೋಂಗಿಲ್ಲ. ಕೊನೆಗೆ ಒಂದು ದಿವಸ ಏನಾಗ್ತವೆ, ಎಲ್ಲ ರೆಸ್ಟ್ ಮಾಡಿಬಿಡ್ತು ಅಂದರೆ ಪೂರ್ತಿ ಕಳಚಲಿಕ್ಕೆ ರೆಡಿ. ಆವಾಗ ಪ್ರಾಣ ಅಂತದೆ, ಇನ್ನು ನನಗೆ ಇಲ್ಲೇನು ಕೆಲಸ ಇಲ್ಲ ಅಂತ. ಪ್ರಾಣ, ನಮಗಿನ್ನೇನು ಕೆಲಸ ಇಲ್ಲಪ್ಪ, ನಾವು ಬಿಡ್ತೇವೆ ಅಂತ ಬಿಟ್ಬಿಡ್ತು. ಹಾಗಾಗಿ ಆ ವಿಶ್ರಸಹ ಶಬ್ದ ಏನು ಮಾಡ್ತದೆ, ಸಡಿಲುಗೊಳ್ಳುವಿಕೆ. ವಿಶ್ರಸಹ ಶರೀರಸ್ಯ ವಿಶ್ರಸಹ. ಅವರೇನು ಕೊಟ್ಟಾರೆ ಹಿಂದಿ ಒಳಗೆ, ಹಿಂದಿಯೊಳಗೆ ಏನು ಕೊಟ್ಟಾರೆ ನೋಡ್ರಿ, ಪತನ ಮುಂದಿನ ಶಬ್ದ ಅದ. ಆ ಪತನಕ್ಕೆ ಮುಂಚೆ ಯಾವುದು ನೋಡು, ವಿಶ್ವಸಹ ಇಜ್ ಇಕ್ವಲ್ ಟು ಅವಸ್ರಂಸನಾಥ್ ಪತನ, ಇಜ್ ಇಕ್ವಲ್ ಟು ಪತನಾತ್. ಪತನ್ ಪತನ ಶಬ್ದನೇ ಅದು ಅಂತಿಮ ತಾತ್ಪರ್ಯ ಪತನ. ಅದಕ್ಕೆ ಮುಂಚೆ ಅ ಅವಸ್ರಂಸನಾಥ್ ಅಲ್ಲದೆ ನೋಡ್ರಿ ಭಾಷ್ಯದೊಳಗೆ ಅವಸ್ರಂಸನಾಥ ಅಂತ ಶಬ್ದದ ಅದೇ ವಿಶ್ರಂಸ ಅಂದರೆ ಅವಸ್ರಂಸ, ಕಳಚುವುದು, ಸಡಿಲಾಗುವುದು. ಸಡಿಲಾಗಿ ಪತನಾತ ಪೂರ್ವಂ, ಸಡಿಲಾಗಿ ಕಳಚಿ ಹೋಗುವ ಪೂರ್ವದಲ್ಲಿ ತಿಳಿದಿದ್ದೇ ಆದರೆ ಸಂಸಾರ ಬಂಧನಾತ್ ವಿಮುಚ್ಯತೆ. ಅಲ್ಲಿ ಕಂಪ್ಲೀಟ್ ಆಯ್ತು ನೋಡ್ರಿ. ಒಂದು ವೇಳೆ ಈ ಶರೀರವು ಕಳಚುವ ಪೂರ್ವದಲ್ಲಿಯೇ ಜ್ಞಾನವನ್ನು ಪಡೆದಿದ್ದೇ ಆದರೆ ಸಂಸಾರ ಬಂಧನಾತ್ ವಿಮುಚ್ಯತೆ, ಸಂಸಾರ ಬಂಧನದ ಬಿಡುಗಡೆಯನ್ನು ಹೊಂದುತ್ತಾನೆ. ಇಲ್ಲಿ ಪ್ರಾಬ್ಲಮ್, ಏನು ಪ್ರಾಬ್ಲಮ್, ಶರೀರ ಬೀಳೋಕ್ಕಿಂತ ಮುಂಚೆ ಹೋದಿಲ್ಲ ಸ್ವಾಮಿ, ಅವಾಗ ನೋಡಿದ್ರತ್ತ ಯಾವಾಗ ಉಪನಿಷತ್ ಪಕ್ಕಕ್ಕೆ ಇಟ್ಕೋತೇವೆ. ಸ್ವಾಮೀಜಿ ನೀವು ಎಲ್ಲೂ ಹೋಗ್ಬೇಡ್ರಿ, ಪಕ್ಕಕ್ಕೆ ಇರ್ರಿ. ನಮ್ಮ ಶರೀರ ಬೀಳೋಕ್ಕಿಂತ ಪೂರ್ವದಲ್ಲಿ ಉಪದೇಶ ಮಾಡಿಬಿಡ್ರಿ, ನಮಗೆ ತಿಳ್ಕೊಂಬಿಡ್ತೀವಿ ನಾ ಜೀವಲ್ಲ ನಾ ಬ್ರಹ್ಮ. ದುರ್ದೈವ ಏನಂದರೆ ಯಾರ ಶರೀರವು ಯಾವಾಗ ಕಳಚುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಭಗವಂತ ಎರಡು ಸಂಗತಿಗಳನ್ನು ಭಾರಿ ಗುಪ್ತವಾಗಿಟ್ಟಿದ್ದಾನೆ, ಒಂದು ಜನ್ಮ ಇನ್ನೊಂದು ಮರಣ, ಭಾರಿ ಗುಪ್ತವಾಗಿ. ಎಲ್ಲ ಪರ್ಫೆಕ್ಟಾಗಿ ತೋರಿಸ್ತದೆ ಅಲ್ಟ್ರಾಸೌಂಡ್ನೊಳಗೆ, ಮಗು ಚೆನ್ನಾಗಿ ಬೆಳೆದಿರ್ತದೆ. ಇನ್ನೇನು ಡೆಲಿವರಿ ಆಗೋ ಟೈಮು ಪರ್ಫೆಕ್ಟಾಗಿರ್ತದೆ, ಸೇಫ್ ಡೆಲಿವರಿ ಅನ್ನೋದು ಡಾಕ್ಟ್ರು ಮನಗಂಡಿರ್ತಾರೆ. ಅದು ಕೈಕಾಲು ಆಡಿಸ್ತಾನೇ ಇರ್ತದೆ. ಆದರೆ ಯಾವಾಗ ಜನ್ಮಿಸುವ ಸಮಯದಲ್ಲಿ ಅದು ಔಟ್ ಆಗ್ಬಿಡ್ತದೆ. ಅದಕ್ಕೆ ಹೇಳ್ತೀನಿ, ಎಲ್ಲರ ಜನ್ಮವೂ ಕೂಡ ಅವನ ಒಬ್ಬನ ನಿಯಂತ್ರಣದಲ್ಲಿ ಮಾತ್ರ ಇದೆ, ಹಾಗೆ ಮರಣವು ಕೂಡ. ಇವೆರಡು ಅತ್ಯಂತ ಗೂಢವಾದ ಸಂಗತಿಗಳು. ಸಂಸಾರ ಬಂಧನಾತಿ ಮುಚ್ಚತೆ ನ ಚೇತ ಅಶಕದ್ಬೋದ್ಧುಂ, ನ ಚೇತ್ ಅಶಕದ್ಬೋದ್ಧುಂ ತತಃ ಅನವಬೋಧಾತ್ ಸರ್ಗೇಷು ಸೃಜ್ಯಂತೆ ಯೇಷು ಸೃಷ್ಟವ್ಯಾಃ ಸೃಣಸೃಣ ಯೇಷು ಸೃಷ್ಟವ್ಯಾಃ ಪ್ರಾಣಿನಃ ಇತಿ ಸರ್ಗಾಃ ಪೃಥಿವ್ಯಾದಯೋ ಲೋಕಾಃ ನ ಚೇತ್ ಅಶಕತ್. ಆ ಪರಬ್ರಹ್ಮನು ನಾನೇ ಎನ್ನುವ ಜ್ಞಾನವನ್ನು ಹೊಂದದೇ ಹೋಗಿದ್ದಾದರೆ, ಅನವಬೋಧಾತ ತಿಳಿಯಲು ಅಸಾಧ್ಯವಾಗಿದ್ದಾದಲ್ಲಿ ಆವಾಗ ಸರ್ಗೇಶು ಸೃಜ್ಯಂತಿ, ಸ್ವರ್ಗದಲ್ಲಿ ಅವನು ಅಲ್ಲಿ ಪ್ರಾಪ್ತಿ ಮಾಡ್ಕೋತಾನೆ. ಸ್ವರ್ಗದಲ್ಲಿ ಹುಟ್ಟು ಸೃಜ್ಯಂತೆ, ಸ್ವರ್ಗದಲ್ಲಿ ಹುಟ್ಟುತ್ತಾನೆ ಅಂತ. ಏಷ ಸೃಷ್ಟವ್ಯಾಹ ಪ್ರಾಣಿನಃ ಇತಿ ಸರ್ಗಾಹ ಪೃಥಿವ್ಯಾದಿಯೋ ಲೋಕಾಹ. ಇನ್ನು ಅಲ್ಲಿಯೂ ಹೋಗದೆ ಹೋದರೆ ಮತ್ತೆ ಪುನಃ ಇದೇ ಪೃಥ್ವಿಯಲ್ಲಿ ಅವನು ಏನಾಗ್ತಾನೆ, ಮತ್ತೆ ಜನ್ಮಿಸಿಕೊಂಡು ಬರ್ತಾನೆ. ಅವರು ಸ್ವರ್ಗಲೋಕ ಅನ್ನೋದ್ರ ಜೊತೆಗೆ ಪೃಥ್ವಿಯನ್ನು ಸೇರಿಸಿಬಿಟ್ಟಿದ್ದಾರೆ. ಅಂದರೆ ಈ ಪ್ರಕಾರವಾದ ಲೋಕಗಳನ್ನು ಹೊಂತಾನೆ. ಈ ಪ್ರಕಾರವಾದ ಲೋಕಗಳಂದರೆ ಪೃಥ್ವಿನೂ ಬಂತದ್ರೊಳಗೆ ಅನ್ಯ ಲೋಕಾಂತರ ಪ್ರಾಪ್ತಿ ಅಥವಾ ಈ ಲೋಕ ಪ್ರಾಪ್ತಿನೇ ಪುನಃ ಜನ್ಮವನ್ನು ಎತ್ತುತ್ತಾನೆ ಅಂತ ಅರ್ಥ. ಸೃಷ್ಟಿ ಯಾವುದಕ್ಕಾದ್ರೂ ಆಗ್ಬೋದು. ಸರ್ಗ ಅಂದರೆ ಸೃಷ್ಟಿ, ಅದು ಅನ್ಯ ಲೋಕಗಳಾಗಿದ್ದರೆ ಅನುಭವಿಸಿ ಪುನಃ ಬಂದು ಇದೇ ಲೋಕದಲ್ಲಿ ಹುಟ್ಟುತ್ತಾನೆ. ಇದೇ ಲೋಕ ಅಂದರೆ ತಕ್ಷಣವೇ ಹುಟ್ಟುತ್ತಾನೆ, ಕ್ಷಯವಾದ ನಂತರ, ಅವನ ಕರ್ಮಗಳು ಕ್ಷಯವಾದ ನಂತರ. ಸರ್ಗ ಅಂದರೆ ಸ್ವರ್ಗ ಅಲ್ಲ, ಸರ್ಗೇಶು ಸೃಜ್ಯಂತೆ ಈಶು ಸೃಷ್ಟವ್ಯಾಹ ಪ್ರಾಣಿನಃ ಇತಿ. ಇವೆಲ್ಲ ಲೋಕಗಳು ಪ್ರಾಣಿಗಳು ಹುಟ್ಟಲಿಕ್ಕಾಗಿಯೇ ಮತ್ತು ಅವಳ ಕರ್ಮಗಳನ್ನು ಶ್ರಮಿಸಲಿಕ್ಕಾಗಿಯೇ ಈ ಲೋಕಗಳನ್ನು ವ್ಯವಸ್ಥೆ ಮಾಡಿ ಇಡಲಾಗಿದೆ. ಹೇಗೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತಿರ್ತವೆ, ಅಥವಾ ವಂಡರ್ ವರ್ಲ್ಡ್ ಅಂತಿರ್ತವೆ, ವಾಟರ್ ವರ್ಲ್ಡ್ ಅಂತಿರ್ತವೆ, ಅವೆಲ್ಲ ಸಿದ್ಧ ಮಾಡಿಟ್ಟಿರ್ತಾರೆ. ಏನಕ್ಕಾಗಿಟ್ಟಿರ್ತಾರೆ? ಏನಕ್ಕಾಗಿಟ್ಟಿರ್ತಾರೆ? ಮನರಂಜನೆ ಆನಂದಿಸಲಿ ಅಂತ ಎಲ್ಲ ರೆಡಿ ಮಾಡಿ. ಯಾರು ಬರ್ತಾರೆ ಅಲ್ಲಿ ಅದನ್ನು ಆನಂದಿಸಬೇಕು ಅನ್ನೋರು ಅಲ್ಲಿ ಬರ್ತಾರೆ, ಬಂದು ಆನಂದಿಸ್ತಾರೆ. ಹಾಗೆ ಇಲ್ಲಿ ಕೂಡ ಈ ಲೋಕಗಳನ್ನು ಮತ್ತು ಈ ಮರ್ತ್ಯ ಲೋಕವನ್ನು ಎಲ್ಲ ರೆಡಿ ಮಾಡಿಟ್ಟು ಎದುರಿಸಲಾಗಿ ಅಂತಂದರೆ ಇವರು ಪುನಃ ಹುಟ್ಟಿ ಬಂದು ಆನಂದಿಸಲಿ ಅಂತೇಳಿ. ಅಂದರೆ ಇವು ಇರೋದೇ ಪ್ರಾಣಿಗಳು ಹುಟ್ಟಿ ಬರಲಿಕ್ಕಾಗಿ. ಸೃಷ್ಟವ್ಯಾಹ ಪ್ರಾಣಿನಃ ಇತಿ, ಪ್ರಾಣಿಗಳಿಗೆ ಜೀವರಾಶಿಗಳಿಗೆ ಸರ್ಗಾಹ ಪೃಥಿವ್ಯಾದಯ ಲೋಕಾಹ. ಅವಾಗೇನಾಗ್ತದೆ ಅಲ್ಲಿ, ತೇಷು ಸರ್ಗೇಶು ಲೋಕೇಶು ಶರೀರತ್ವಾಯ ಶರೀರಭಾವಾಯ ಕಲ್ಪತೆ ಸಮರ್ಥಃ ಭವತಿ ಶರೀರಂ ಗೃಹ್ಣಾತಿ ಇತ್ಯರ್ಥ. ಒಂದೇ ಶಬ್ದ ಮುಗಿಸ್ಬಿಡ್ತಾರೆ ಕೊನೆಗೆ. ಅವನಿಗೆ ಪುನಃ ಶರೀರವು ಪ್ರಾಪ್ತಿ ಆಗುತ್ತದೆ. ಯಾರಿಗೆ, ಯಾರು ಈ ಶರೀರವು ಇರುವಾಗಲೇ ಈ ಜ್ಞಾನವನ್ನು ಪಡೆಯೋದಿಲ್ಲವೋ ಅವರಿಗೆ ಪುನರ್ಜನ್ಮ ಮತ್ತೆ ಪ್ರಾಪ್ತಿ ಆಗ್ತದೆ. ಸಾಕ್ಬಿಡಿ ಸ್ವಾಮಿ, ಈ ಜನ್ಮ ಸಾಕಾಯ್ತು, ಆ ಜನ್ಮ ಪಡಿತೀವಿ, ಸಾಕಲ್ಲ ನಮಗೆ. ಈ ಜನ್ಮದಲ್ಲಿ ನೀನು ಏನೇನು ನೋವುಗಳನ್ನು ಅನುಭವಿಸಿ ಅನ್ನೋ ಎಚ್ಚರ ನಿನಗೆ ಆ ಜನ್ಮದಲ್ಲಿ ಇರೋದಿಲ್ಲ. ಕಳೆದ ಜನ್ಮದಲ್ಲಿಯೂ ಹೀಗೆ ನೋವನ್ನು ಅನುಭವಿಸಿದ್ದೆ, ಅದು ಈ ಜನ್ಮದಲ್ಲಿ ಹೇಗೆ ನೆನಪಿಲ್ಲವೋ ಹಾಗೆ ಈ ಜನ್ಮದಲ್ಲಿ ಅನುಭವಿಸಿದ ನೋವು ಕೂಡ ಮುಂದಿನ ಜನ್ಮದಲ್ಲಿ ನಿನಗಿರೋದಿಲ್ಲ. ಆದರೆ ಸತ್ಯಾಂಶ ಏನು ಅಂದರೆ, ನೋವುಗಳಿಂದ ಕೂಡಿದ ಲೋಕ ಇದು. ಇಲ್ಲಿ ಸುಖ ದುಃಖಗಳ ಘರ್ಷಣೆಯಿಂದ ಕೂಡಿದ ಲೋಕ, ಸತತವಾಗಿ ಮನಸ್ಸು ಬುದ್ಧಿಗಳು ಘರ್ಷಿತವಾಗಿರುವಂಥ ಲೋಕ ಇದು. ಈ ಘರ್ಷಣೆ ಸಾಕು ಅಂತ ನಿನಗೆ ಅನಿಸ್ಲಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗ್ತದೆ? ಹುಟ್ಟಿ ಬಾ, ಮತ್ತೆ ಹುಟ್ಟಿ ಬಾ, ಮತ್ತೆ ಹುಟ್ಟಿ ಬಾ. ಓ ಚಾಬೂಕಿನ ಹೊಡೆತ ಹೊಡೆಸಿಗೋ, ಬಾರ್ಕೋಲ್ ತೊಣ್ಣಾಗಿ ಬಿಗಿತಾರೆ ಬಿಗಿಸ್ಕೋ. ಅಲ್ಲಿಗೂ ನಿನಗೆ ಎಚ್ಚರ ಆಗಲ್ಲ ಅಂದರೆ ನನ್ನ ಚರ್ಮ ದಪ್ಪದೆ ಅಂತ ತಿಳ್ಕೊತೀವಿ, ಸುಮ್ಮನಾಗ್ತೀವಿ. ಇದಕ್ಕೆ ಹೆಚ್ಚಿಗೆ ನಾವು ಇನ್ನೇನು ಮಾಡಲಿಕ್ಕಾಗ್ತದೆ? ಆ ಹೊಡೆತ ಬಿದ್ದಿದ್ರೆ ಎಚ್ಚರ ಆಗೋದಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕಾಗ್ತದೆ? ಆ ಇವು ಮಕ್ಕಳು ಓದು ಅಂದರೆ ಹಿಂಗೆ ತುಕ್ಕಡಿಸ್ತಾವೆ. ಆವಾಗ ಅವ್ರು ಏನು ಮಾಡ್ತಾರೆ? ಏನು ಮಾರಾಯ, ಎಚ್ಚರ ಇದ್ಕೊಂಡು ಓದು ಅಂದರೆ ಮತ್ತೆ ಕುಡಿಸ್ತೀಯಲ್ವ ನೀನು, ಕಣ್ಣಿಗೆ ನೀರು ಹಚ್ಕೊ ಅಂತಾರೆ. ಕಣ್ಣಿಗೆ ನೀರು ಹಚ್ಕೊಂಡು ತುಕುಡಿಸ್ತಾನೆ. ಏನು ಮಾರ್ಯ, ಕಣ್ಣಿಗೆ ನೀರು ಹಚ್ಕೊಂಡ್ರೆ ತುಕುಡಿಸ್ತಿಲ್ಲ ನೀನು, ಎದ್ದು ನಿಲ್ಲೋ, ಎದ್ದು ನಿಂತ್ಕೊಂಡು ಓದು ಅಂತ. ಅವು ಎದ್ದು ನಿಂತ್ಕೊಂಡು ಕಣ್ಣು ಮುಗಿಸ್ತಾನೆ. ನಾವು ಇನ್ನೇನು ಮಾಡಲಿಕ್ಕಾಗ್ತದೆ, ಹೋಗಿ ಮಲ್ಕೊಪ್ಪ, ನೀವು ಓದೋದು ಬೇಡ, ಹೋಗಿ ಮಲ್ಕೊ ಅಂತ ಹೇಳ್ಬೇಕಾದ ಅಡ್ಡತಾನೆ. ಇಲ್ಲಿ ನೋಡು, ಇಷ್ಟು ಹೊಡೆತ ತಿಂದು ನೋವು ಆಗಿಯೂ ಕೂಡ ಅವನಂತಾನೆ, ಮುಂದಿನ ಜನ್ಮ ಒಂದಿದ್ರೆ ಸಾಕಲ್ಲ, ಮತ್ತು ಇನ್ನೇನು ಬೇಕಾಗ್ತದೆ ಅಂತ. ಆಯ್ತು, ಇನ್ನೇನು ಮಾಡಲಿಕ್ಕಾಗ್ತದೆ, ನಮಗೂ ಏನು ಮಾಡಲಿಕ್ಕಾಗೋದಿಲ್ಲ. ನಿನ್ನ ಹಣೆ ಬರ ಸಗಣಿಯಾಗಿನ ಹುಳ ಇದ್ದಂಗೆ, ಅಲ್ಲೇ ಹುಟ್ಟುತ್ತೀಯ, ಅಲ್ಲೇ ಇರ್ತೀಯ, ಅಲ್ಲೇ ಆನಂದ ಪಡೆದು ಅಲ್ಲೇ ಸತ್ತು ಹೋಗ್ತೀಯ, ಮತ್ತು ಅಲ್ಲೇ ಹುಟ್ಟುತ್ತೀಯ. ಇದು ಸಗಣಿ ಲೋಕ ಇದ್ದಂಗೆ, ಇದು ಮರ್ತ್ಯ ಲೋಕ. ಆಯಿತು, ಏನು ಒಂದು ಇದಕ್ಕೆ ಪವಿತ್ರವಾದ ಮಹತ್ವ ಅಂತಂದರೆ, ಈ ಲೋಕದಲ್ಲಿ ಹುಟ್ಟಿ ಬಂದೇ ನಮಗೆ ಆತ್ಮಜ್ಞಾನ ಸಾಧಿಸಬೇಕಾಗಿದೆ. ಬೇರೆ ಯಾವ ಲೋಕದಲ್ಲಿಯೂ ಆತ್ಮಜ್ಞಾನವನ್ನು ಹೊಂದುವ ಚಾನ್ಸೇ ಇಲ್ಲ. ಇದು ಕೊಳಚೆ ಆಗಿರಬಹುದು, ಈ ಲೋಕ ಹುಟ್ಟು ಸಾವುಗಳಿಂದ ಕುಡಿದ ತಿಪ್ಪೆ ಆಗಿರಬಹುದು ಈ ಲೋಕ. ಆದರೆ ಇದೇ ಲೋಕದಲ್ಲಿಯೇ ಇದೇ ಶರೀರವನ್ನು ಈ ಮನುಷ್ಯ ಶರೀರವನ್ನು ಹೊಂದಿ ಈ ಶರೀರದ ಮೂಲಕವಾಗಿ ಮೋಕ್ಷವನ್ನು ಪಡಿಬೇಕಾಗಿದೆ. ಆದ್ದರಿಂದ ದುರ್ಲಭಂ ತ್ರೈಮಯವೈತತ ದೈವಾನುಗ್ರಹ ಹೇತುಕಂ, ಮೊದಲನೇದ್ದು ಮನುಷ್ಯತ್ವ, ಎರಡನೇದ್ದು ಮುಕ್ಷುತ್ವ, ಮೂರನೇದ್ದು ಮಹಾಪುರುಷ ಸಂಶಯ. ಯು ಹ್ಯಾವ್ ಟು ಬಾರ್ನ್ ಟು ಬಿ ಎ ಹ್ಯೂಮನ್ ಬಿ, ಬೇರೆ ದಾರಿ ಇಲ್ಲ ಅದಕ್ಕೆ. ಹೀಗಾಗಿ ನೀನು ಈ ಶರೀರವು ಉಪಾಧಿಯು ಲಭ್ಯ ಇದ್ದಾಗಲೇ, ಈ ಶರೀರದ ಉಪಾಧಿಯ ವಿಶಿಷ್ಟವಾದ ಲಕ್ಷಣ ಏನು, ಯಾಕೆ ಮನುಷ್ಯ ಶರೀರಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾರೆ? ಬರೇ ಪುರುಷಾರ್ಥ ಅಂತ ಹೇಳ್ಬೋದು. ಪುರುಷಾರ್ಥದ ಸ್ವಾತಂತ್ರ್ಯತೆಯು ಇವನಿಗಿದ್ದರಿಂದಾಗಿ ಇವನು ಸಮರ್ಥನಾಗಿದ್ದಾನೆ. ಏನಕ್ಕೆ ಸಮರ್ಥನಾಗಿದ್ದಾನೆ? ಲೌಕಿಕವಾಗಿ ಆಗಲಿ, ಅಲೌಕಿಕವಾಗಿ ಆಗಲಿ, ಆಧ್ಯಾತ್ಮಿಕವಾಗಿ ಆಗಲಿ, ಧಾರ್ಮಿಕವಾಗಿ ಆಗಲಿ, ವ್ಯಾವಹಾರಿಕವಾಗಿ ಆಗಲಿ, ಏನನ್ನಾದರೂ ಸಾಧಿಸಲಿಕ್ಕೆ ಇವನು ಸಮರ್ಥನಿದ್ದಾನೆ. ಈ ಉಪಾಧಿಯನ್ನು ಹೊಂದಿಯೂ ಅವನು ಸಾಧಿಸದೇ ಹೋದರೆ, ಸಾಧಿಸಿದ್ದಾದರೆ ಸಂಸಾರದಿಂದ ಕಳಚಿಕೊಂಡು ಮುಕ್ತನಾಗುತ್ತಾನೆ. ಸಾಧಿಸದೇ ಹೋದರೆ ಅವನು ಮತ್ತೆ ಜನ್ಮಗಳನ್ನು ಎತ್ತುತ್ತಾ ಇರ್ತಾನೆ. ಥ್ಯಾಂಕ್ ಗಾಡ್, ಇನ್ನೂ ಒಂದು ಚಾನ್ಸ್ ಅದ ನಮಗೆ. ಅವಾಗೂ ಆಗಲಿಲ್ಲ, ಮತ್ತೊಂದು ಚಾನ್ಸ್ ಅದ. ಅವಾಗೂ ಆಗಲಿಲ್ಲ, ಇನ್ನೂ ಒಂದು ಚಾನ್ಸ್ ಇದೆ. ಹಿಂಗೆ ಈಗಾಗಲೇ 1 ಕೋಟಿ ಚಾನ್ಸ್ ಸಿಕ್ಕೋಗ್ಯಾವ, ನಾವು ಉಪಯೋಗ ಮಾಡಿಕೊಂಡಿಲ್ಲ, ಇನ್ ಕ್ಯಾಶ್ ಮಾಡಿಕೊಂಡಿಲ್ಲ. ಈ ಕಣ್ಣುವ ಸ್ಟೋರ್ ಅಂತ ಇದೆ, ಕಣ್ಣುವ ಸ್ಟೋರ್. ಆ ಕಣ್ಣುವ ಸ್ಟೋರ್ನಲ್ಲಿ ತಮ್ಮ ಸ್ಟೋರ್ನಲ್ಲಿ ವ್ಯಾಪಾರ ಜಾಸ್ತಿ ಆಗಲಿ ಅಂಥೇಳಿ ಕೂಪನ್ಸ್ಗಳನ್ನು ಪ್ರಿಂಟ್ ಮಾಡಿರ್ತಾರೆ. ಆ ಕೂಪನ್ಸ್ಗಳನ್ನು ನೀವು ಲಭ್ಯವಾಗ್ತಾವು, ಕೆಲವು ಇನ್ಫ್ಲೂಯೆನ್ಸ್ ಇರಬೇಕು ನಿಮಗೆ. ಹಾಂ, ಕಳಿಸ್ದಿರ್ತಾರೆ ಹಂಗೆ. ಅವರು ಪೋಸ್ಟೇ ಬರ್ತಾವ ನಾವು, ಹಾಂ, ಪೋಸ್ಟೇ ಕಳಿಸ್ತಾರೆ ಅವು ಕೂಪನ್ಸ್ಗಳನ್ನು. 1,000 ರೂಪಾಯಿ ನೀವು ವ್ಯಾಪಾರ ಮಾಡಿದರೆ 250 ರೂಪಾಯಿ 300 ರೂಪಾಯಿ ಡಿಸ್ಕೌಂಟ್, ಹೌದಾ? ಇನ್ನೂ ಕೆಲವು ಇರ್ತವೆ, ನೀವು 1,000 ರೂಪಾಯಿ ವ್ಯಾಪಾರ ಮಾಡೋ ಅವಶ್ಯಕತೆನೇ ಇಲ್ಲ. ನೀವೇನು ಮಾಡೋದು, ಆ ಕೂಪನ್ ಕೊಡೋದು, ಅದು ಏನದನ್ನು ತೊಗೊಬೋದು, ಟ್ಯಾಕ್ಸ್ ಕೊಟ್ಬಿಡೋದು ಅಷ್ಟೇ. ಅಷ್ಟು ಈಗ 2,000 ರೂಪಾಯಿದ್ದು 5,000 ರೂಪಾಯಿದ್ದು ಹಿಂಗೆ ಕೂಪನ್ ಇರ್ತಾರೆ, ಅವನು ಕೊಟ್ಬಿಟ್ಟು ಅದನ್ನು ನೀವು ಏನು ಸಾಮಾನು ಬೇಕು ಐಡೆಂಟಿಫೈ ಮಾಡಬೇಕು, ಅವನು ತೊಗೋಬೇಕು. ತೊಗೊಂಡ್ಮೇಲೆ ಇಷ್ಟು ಟ್ಯಾಕ್ಸ್ ಅದ ಅಂತ ಹೇಳ್ತಾರೆ, ಆ ಟ್ಯಾಕ್ಸ್ ಕೊಟ್ಬಿಟ್ಟು ಮುಗಿದ ಫ್ರೀನ ಬಂತು. ನಿಮಗೆ ಯಾರೋ ಕೊಟ್ಟರು, ಇಷ್ಟಿಷ್ಟು ಕೊಟ್ಟರು, ತಂದಿಟ್ಟೆ, ಫ್ರೀ ಬರ್ತಾ ಅಂದ್ರೆ ಇನ್ನೇನು. ಟ್ಯಾಕ್ಸ 10,000 20,000 ಆಗ್ಲಿಕ್ಕತ್ತೆ, ಬೇಡ ಬೇಡ ಬಿಡಬಹುದು. ಆಮೇಲೆ ಅದು ಡಿಸ್ಕೌಂಟದ ಕೂಪನ್ ಇತ್ತು, ಅದು 250 ರೂಪಾಯಿ ಒಂದು ಸಾವಿರ ರೂಪಾಯಿ ನೀವು ಕೊಟ್ಕೊಟ್ರೆ 250 ರೂಪಾಯಿ ಡಿಸ್ಕೌಂಟ್. 750 ರೂಪಾಯಿ ನೀವು ಖರ್ಚು ಮಾಡ್ಬೇಕಲ್ಲ. ಹಾಂ, ಅದು ಬಿಡಬೇಡ. ಹಂಗೆ ನೀವು ಎನ್ ಕ್ಯಾಶೇ ಮಾಡದೆ ಹೋದರೆ, ಇಷ್ಟು ಜನ್ಮಗಳನ್ನು ಎತ್ತಿಯೂ ಕೂಡ ನೀವು ಎನ್ ಕ್ಯಾಶ್ ಮಾಡಿದ್ರೆ ಹೋದರೆ ಅವ್ರಿಗೇನು, ಅವರು ಸುಮ್ಮನೆ ಕೊಡೋರಲ್ಲ, ಅವರು ಮತ್ತೆ ಕಳಿಸ್ಕೊಡ್ತಾರೆ ಕೂಪನ್. ಅವ್ರು ಸುಮ್ಮನೆ ಕೊಡದೇ ಇಲ್ಲ, ಅವರು ಮತ್ತೆ ಡೇಟ್ ಹಾಕ್ತಾರೆ, ಇದು ಈ ಇಷ್ಟು ಡೇಟಿನವರೆಗೂ ಇದು ಕೂಪನ್ ಲಭ್ಯ ಇದೆ, ಅವ್ರು ಹಾಕಿ ಕಳಿಸ್ಕೊಡ್ತಾರೆ. ಹಾಗೆ ಇದನ್ನು ಎನ್ ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಶರೀರವನ್ನು ಏನು ಮಾಡ್ತಾರೆ, ಮತ್ತೊಂದು ಶರೀರ ಕೊಡ್ತಾರೆ ತಗೋ. ಸಮರ್ಥ ಶರೀರಂ ಗೃಹಾತಿ ಇತ್ಯರ್ಥ. ತಸ್ಮಾತ್ ಶರೀರ ವಿಶ್ರಂಸನಾತ್ ಪ್ರಾಕ್ ಆತ್ಮ ಅವಬೋಧಾಯ ಯತ್ನ ಆಸ್ಥೇಯಃ. ತಸ್ಮಾತ್, ಆದ್ದರಿಂದ ಶರೀರ ವಿಶ್ರಂಸನಾತ್, ಶರೀರವು ಅಲುಗಾಡಿ ಕಳಚುವ ಪೂರ್ವದಲ್ಲಿ, ಪ್ರಾಕ್ ಪೂರ್ವದಲ್ಲಿ, ಆತ್ಮ ಅವಬೋಧಾಯ ಆತ್ಮಜ್ಞಾನವನ್ನು ತಿಳಿಯಲು, ಯತ್ನ ಆಸ್ಥೇಯ ಯತ್ನವನ್ನು ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಮಾಡಬೇಕು? ಶರೀರ ಕಳಚುವ ಮೊದಲು. ಆ ಮೊದಲು ಅಂದರೆ ಯಾವಾಗದು? ಒಂದು ವರ್ಷ ಮುಂಚೆನ, ಎರಡು ವರ್ಷ ಮುಂಚೆನ, ಆರು ತಿಂಗಳ ಮುಂಚೆನ? ಅಯ್ಯೋ, ಈ ಕ್ಷಣದಿಂದ. ಹಾಂ, ದಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಪಂಚವಾರ್ಷಿಕ ಯೋಜನಾ ಅಲ್ಲ, ತ್ರೈವಾರ್ಷಿಕ ಯೋಜನಾನೂ ಅಲ್ಲ, ದ್ವಿವಾರ್ಷಿಕ ಯೋಜನಾನೂ ಅಲ್ಲ, ಈ ಕ್ಷಣವೇ. ನಿನ್ನ ಮನಸ್ಸು ಬುದ್ಧಿಗಳು ಇನ್ನೂ ಬಲಗೊಂಡಿರುವಾಗಲೇ, ಮನಸ್ಸು ಬುದ್ಧಿಗಳು ಬಲಗೊಂಡಿರುವಾಗಲೇ ಇಂದ್ರಿಯಗಳು, ಮುಖ್ಯವಾಗಿ ಕಣ್ಣು ಕಿವಿ ಎರಡು ಕೇಳಿಸ್ತಾ ಇರುವಾಗಲೇ ಕಾಣಿಸ್ತಾರೆ. ಕಣ್ಣು ಯಾಕೆ ಅಂದರೆ ಶಾಸ್ತ್ರ ಓದಬೇಕಲ್ಲ, ಕಿವಿ ಯಾಕೆ ಅಂದರೆ ಉಪದೇಶ ಕೇಳಿಸ್ಬೇಕಲ್ಲ. ಕೈ ಕೆಲಸ ಮಾಡಿದ್ರೆ ಹೋದ್ರೂ ಪರವಾಗಿಲ್ಲ, ನೋಟ್ಸ್ ಬರ್ಕೋಬೇಕಾಗಿಲ್ಲ ಅಂತ ಇಟ್ಕೋ. ಹಲ್ಲುಗಳೊಂದು ಬಾಯಲ್ಲಿಲ್ಲ, ತಿನ್ಲಿಕ್ಕೆ ಬರೋಂಗಿಲ್ಲ, ಪರವಾಗಿಲ್ಲ, ಮುದ್ದೆ ಮಾಡಿ ತಿನ್ನು, ನುಗ್ಗುಳುಂ ಗುಳುಂ ನುಂಗು, ಹೆಂಗರೆ ಬದುಕಬಹುದು. ಆದರೆ ಅಧ್ಯಾತ್ಮ ಚಿಂತನೆ ಒಳಗೆ ದೃಷ್ಟಿ ಮತ್ತು ಶ್ರವಣ ಎರಡು ಪರ್ಫೆಕ್ಟಾಗಿರ್ಬೇಕು. ಇಲ್ಲದೆ ಹೋದರೆ ಅದು ತತ್ವಮಸಿ ಹೋಗಿ ಅತತ್ವಮಸಿ ಆಗಿಬಿಡ್ತದೆ, ಅಥವಾ ತತ್ತದಸಿ ತಮಸಿ ಅಂತ ಆಗಿಬಿಡ್ತದೆ. ನಮ್ಮ ಗುರುಗಳು ಹಂಗೆ ಹೇಳಿದ್ರು ರೀ, ತತ್ತದಸಿ ಅಂತ ಹೇಳಿದ್ರು ಅವರು. ಇಲ್ಲಪ್ಪ, ತತ್ವಮಸಿ ಅಂತ ಹೇಳಿದ್ರು, ತತ್ತದಸಿ ಅಂತ ಹೇಳ್ಯಾರ ಅವರು. ಯಾಕೆ ಅವನು ಕಿವಿನ ಅಷ್ಟು ಏನು ಮಾಡಿಲ್ಲ. ತತ್ತದಸಿ ತ್ವಂ ತಮಸಿ. ಸೊ ಶರೀರ ವಿಶ್ರಂಸನಾತ್ ಪ್ರಾಕ್ ಆತ್ಮ ಅವಬೋಧಾಯ, ಹೋಗು, ಒಬ್ಬ ಸದ್ಗುರುವನ್ನು ಹುಡುಕು, ಸದ್ಗುರುವಿಗೆ ಶರಣು ಹೋಗು, ಸಮರ್ಪಣಾ ಭಾವವನ್ನು ಬೆಳೆಸಿಕೊ. ಆ ಸಮರ್ಪಣಾ ಭಾವದಲ್ಲಿ ಅವರ ಸೇವೆಯನ್ನೇ ತದ್ವಿದ್ಧಿ ಪ್ರಣಿಪಾತಾಯ ಪರಿಪ್ರಶ್ನೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಏನು ಮಾಡ್ತಾರೆ? ನಿನ್ನ ಮೇಲೆ ಅತ್ಯಂತ ಕರುಣೆಯಿಂದ, ನಿನ್ನ ಮೇಲೆ ವಿಶೇಷವಾದ ಅಂತಃಕರಣದಿಂದ ಅವರು ಉಪದೇಶವನ್ನು ಕೊಡುತ್ತಾರೆ. ಅವರ ಮನಸ್ಸು ಕರಗಬೇಕು, ಆಹ್ ಎಷ್ಟು ಸೇವಾ ಮಾಡ್ತಾನಪ್ಪ ಇವ ಅಂತ ಅವ್ರಿಗೆ ಅನಿಸ್ಬೇಕು. ಹಂಗೆ ಅನಿಸು, ಹಂಗೆ ಸೇವಾ ಮಾಡಬೇಕು. ತದ್ವಿದ್ಯೆ ಯಾರು ಅದನ್ನು ತಿಳ್ಕೋಬೇಕಾಗಿದೆಯೋ, ಮೊದಲನೇದ್ದು ಪ್ರಣಿಪಾತೇನ ಹೋಗಿ ಸಮರ್ಪಣೆ ಮಾಡ್ಕೋಬೇಕು, ಪರಿಪ್ರಶ್ನೇನ ವಿಷಯಗಳು ತಿಳಿಯದೇ ಇದ್ದಾಗ ವಿಷಯಗಳನ್ನು ತಿಳ್ಕೊಳ್ಳುವಂತಹ, ಹಾಂ ನಿನ್ನೊಳಗೆ ನಿನ್ನ ಒಳಗೆ ನಿನ್ನ ಅಂತಃಕರಣದ ಒಳಗೆ ನಿನ್ನ ಮನಸ್ಸಿನೊಳಗೆ ಸಲಿಗೆ ಇರಬೇಕು, ದೇಹದೊಳಗಲ್ಲ. ಬಿಫೋರ್ ಯು ಆಸ್ಕ್ ಎ ಕ್ವಶನ್ ಯುವರ್ ಮೈಂಡ್ ಶುಡ್ ಬಿ ರಿಲ್ಯಾಕ್ಸ್ಡ್. ಆವಾಗ ಆ ಕ್ವಶನ್, ಆ ಪ್ರಶ್ನೆಯಲ್ಲಿ ಜುನಾನಿಟಿ ಇರ್ತದೆ, ಅದರೊಳಗೆ ಸಾತ್ವಿಕತೆ ಇರ್ತದೆ. ಇಲ್ಲದೆ ಹೋದರೆ ಚಾಲೆಂಜಿಂಗು, ನೋಡೋಣ ಈ ಸ್ವಾಮೀಜಿ ಏನು ಉತ್ತರ ಕೊಡ್ತಾರೆ, ಅವ್ರು ಹೆಂಗೆ ಕೊಟ್ಟರು, ಇವ್ರು ಹೆಂಗೆ ಕೊಟ್ಟರು, ಇವೆಲ್ಲ ಯಾಕಿರ್ತಾವೆ ಅಂದರೆ ಮನಸ್ಸಿನಲ್ಲಿ ಕ್ಲಾರಿಟಿ ಇರೋದಿಲ್ಲ. ಇವನ್ ಪ್ರಶ್ನೆಗಳನ್ನು ಕೇಳಲಿಕ್ಕೂ ಕೂಡ ಮನಸ್ಸು ಸ್ವಚ್ಛ ಇರಬೇಕಾಗ್ತದೆ. ಮನಸ್ಸು ಸ್ವಚ್ಛ ಇದ್ದಾಗ ಏನು ಪ್ರಶ್ನೆ ಬರ್ತದೆ, ಆ ಪ್ರಶ್ನೆ ಅದು ಮೂಲಭೂತವಾದ ಪ್ರಶ್ನೆ ಇರ್ತದೆ. ಹಾಗೆ ಆತ್ಮ ಅವಬೋಧಾಯ, ಆತ್ಮಜ್ಞಾನವನ್ನು ಹೊಂದಲಿಕ್ಕಾಗಿ ಯತ್ನ ಆಸ್ಥೇಯ, ಪ್ರಯತ್ನವನ್ನು ಮಾಡಬೇಕು. ಯಸ್ಮಾತ್ ಇಹೈವ ಆತ್ಮನಃ ದರ್ಶನಂ, ಆದರ್ಶಸ್ಥೈವ ಆದರ್ಶಸ್ಥಸ್ಯೈವ ಮುಖಸ್ಯ ಸ್ಪಷ್ಟಂ ಉಪಪದ್ಯತೆ ನ ಲೋಕಾಂತರೇಷು ಬ್ರಹ್ಮಲೋಕಾತ್ ಅನ್ಯತ್ರ ಸ ಚ ದುಷ್ಪ್ರಾಪಃ ಕಥಮಿತಿ ಉಚ್ಯತೆ. ಇಹೈವ ಆತ್ಮನಃ ದರ್ಶನಂ, ಇಲ್ಲಿಯೇ ಈ ಶರೀರ ಇರುವಾಗಲೇ ನಿನಗೆ ಆತ್ಮನ ದರ್ಶನ, ಆತ್ಮನ ಸ್ಪಷ್ಟತೆ, ಆತ್ಮನ ಬಗ್ಗೆ ಕ್ಲಾರಿಟಿ, ನಿನಗೆ ಸ್ಪಷ್ಟತೆ ಲಭ್ಯವಾದದ್ದೇ. ಆದರೂ ಹೇಗಿರ್ತದೆ ಸ್ಪಷ್ಟತೆ ಅಂದರೆ ಆದರ್ಶಸ್ಥಸ್ಯ ಕನ್ನಡಿಯಲ್ಲಿ ಒಡಮೂಡಿದ ಮುಖಸ್ಯ ಮುಖ ಎಷ್ಟು ಸ್ಪಷ್ಟ ಇರ್ತದೆ. ಯಥಾವತ್ ಅಲ್ಲ, ಬೆಲ್ಜಿಯಂ ಕನ್ನಡಿ ಅಂತ ಇಟ್ಕೊಡ್ರಿ, ಡಿಸ್ಟಾರ್ಟೆಡ್ ಕನ್ನಡಿ ಅಲ್ಲ. ಈ ಕೆಲವು ಕನ್ನಡಿ ಅಂತೂ ಮುಖ ಕಟ್ಟಾಗ್ಬಿಡ್ತದೆ, ಮುಖ ಹೀರು ಬರ್ತದೆ, ಒಂದು ಮುಖ ಹೆಂಗು ಹಾಂ, ಒಳಗೆ ಅದು ಏನು ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ. ಅಂಥ ಕನ್ನಡಿನೂ ನೋಡೇನಿ, ಬಾಡಿನ ಟಿಸಲಾಗ್ಬಿಡ್ತದೆ. ಹಾಂ, ಅವ್ಯಾವೂ ಅಲ್ಲ, ಬೆಲ್ಜಿಯಂ ಶುದ್ಧ ಕನ್ನಡಿ. ಆ ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡಿಕೊಂಡಾಗ ಎಷ್ಟು ಸ್ಪಷ್ಟ ಇರ್ತದೆ, ಸುಸ್ಪಷ್ಟವಾಗಿರ್ತದೆ, ಹೌದಾ? ಇಲ್ಲಿ ಜ್ಞಾನ ಪಡೆದ್ರೆ ಅಷ್ಟು ಸ್ಪಷ್ಟವಾಗಿ ನಿಮಗೆ ಸಿಗ್ತದೆ. ಹಸ್ತ ಅಮಲಕ, ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹಸ್ತ ಅಮಲಕವತ್, ಹಸ್ತ ಅಮಲಕ ಅಂದ್ರೇನು? ಅಮಲಕ ಅಂದರೆ ನೆಲ್ಲಿಕಾಯಿ. ಕೈಯಲ್ಲಿ ನೆಲ್ಲಿಕಾಯಿನ ಇಟ್ಕೊಂಡ್ರೆ ಇದು ಬಾಲ್ ಇರ್ಬೋದು ಅಂತ ಅನ್ನಿಸ್ತದೆ, ಇದು ಗೋಲಿ ಇರ್ಬೋದು ಅಂತ ಅನ್ನಿಸ್ತದೆ. ಸ್ಪಷ್ಟ ಗೊತ್ತದೆ ಏನಿದು, ಪ್ರತ್ಯಕ್ಷ ಪ್ರಮಾಣ. ಈಗ ಶಾಸ್ತ್ರ ಪ್ರಮಾಣದ ಆಧಾರದಲ್ಲಿ ಸಾರ್ವತ್ರಿಕ ಅನುಭವದ ಹಿನ್ನೆಲೆಯಲ್ಲಿ ತರ್ಕ ನ್ಯಾಯಗಳ ಸಮ್ಮತವಾಗಿ ನಿನಗೆ ಜ್ಞಾನವು ಪ್ರಾಪ್ತವಾಗಿದ್ದಾದರೆ ಆ ಜ್ಞಾನ ಹೇಗಿರ್ತದೆ? ಈ ಲೋಕದಲ್ಲಿ ಈ ಶರೀರ ಇನ್ನೂ ಇರುವಾಗಲೇ ಆ ಜ್ಞಾನ ಹೊಂದಿದ್ದಾದರೆ ಅದು ಹೇಗಿರ್ತದೆ? ಸ್ಪಷ್ಟ ಇರ್ತದೆ. ಪೂಜ್ಯ ಸ್ವಾಮೀಜಿ ಉಪಯೋಗ ಮಾಡೋ ಶಬ್ದ ಯಾವುದು? ಫುಲ್ ಆಫ್ ಕ್ಲಾರಿಟಿ. ನಾಲೆಜ್ ಶುಡ್ ಹ್ಯಾವ್ ಎ ಕ್ಲಾರಿಟಿ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಜ್ಞಾನದಲ್ಲಿ ಸ್ಪಷ್ಟತೆ ಇರಬೇಕು. ಏನು ಸ್ಪಷ್ಟತೆ ಅಂತಂದರೆ, ಜ್ಞಾನದಲ್ಲಿ ಸಂಶಯ ಸಂದೇಹಗಳಿಗೆ ಅವಕಾಶ ಇರೋದಿಲ್ಲ. ಸಂದೇಹ ಸಂಶಯಗಳಿಂದ ರಹಿತವಾದ ಜ್ಞಾನ ಅದು ಸ್ಪಷ್ಟ ಜ್ಞಾನ. ಅದನ್ನು ಪೂಜ್ಯ ಸ್ವಾಮೀಜಿಯವರು ಕ್ಲಾರಿಟಿ ಅಂತ ಕರೀತಾರೆ. ಇತ್ತನೇ ಸಿ ಬಾತ್. ಹೀಗೆ ಎಂತಹ ಜ್ಞಾನ ಇದು, ಈ ಶರೀರವು ಇನ್ನೂ ಇರುವಾಗಲೇ ಪಡೆದದ್ದೇ ಆದರೆ ಅದು ಸ್ಪಷ್ಟಂ ಉಪಪದ್ಯತೆ. ಮತ್ತೆ ಬೇರೆ ಲೋಕದಲ್ಲಿ ನ ಲೋಕಾಂತರೇಶು, ಬೇರೆ ಯಾವ ಲೋಕದಲ್ಲೂ ಇಷ್ಟು ಸ್ಪಷ್ಟವಾದ ಜ್ಞಾನ ಆಗುವ ಸಾಧ್ಯತೆ ಇಲ್ಲ. ಹಾಂ, ಒಂದು ಮಾತ್ರ ಸಾಧ್ಯ ಇದೆ, ಏನಂದರೆ ಬ್ರಹ್ಮಲೋಕಾತ್, ಬ್ರಹ್ಮಲೋಕದಲ್ಲಿ ಜ್ಞಾನ ಸಾಧ್ಯ ಇದೆ. ಈ ಲೋಕ ಬಿಟ್ಟರೆ ಇನ್ನು ಜ್ಞಾನ ಆಗಲಿಕ್ಕೆ ಇನ್ನೊಂದು ಲೋಕ ಯಾವುದು? ಬ್ರಹ್ಮ. ಅನ್ಯಥಾ ಅನ್ಯತ್ರ ಲೋಕಾಂತರೇಶು ನ ಚ ದುಷ್ಪ್ರಾಪ, ಅದು ನಮಗೆ ಪ್ರಾಪ್ತವಾಗುವ ಸಾಧ್ಯತೆ ಇಲ್ಲ. ಇಲ್ಲಿ ಇನ್ನೂ ಅಲ್ಲಿ ತೊಗೊಂಬರ್ರಿ. ಸ್ಪಷ್ಟಂ ಉಪಪದ್ಯತೆ ಲೋಕಾಂತರೇಶು ಬ್ರಹ್ಮಲೋಕ, ಅದನ್ಯತ್ರ ಬ್ರಹ್ಮಲೋಕವನ್ನು ಹೊರತುಪಡಿಸಿ ಬೇರೆ ಇನ್ನು ಯಾವ ಲೋಕದಲ್ಲಿ ಹೋದರೂ ಕೂಡ ಸಹ ಆ ಜ್ಞಾನ ನ ದುಷ್ಪ್ರಾಪ, ಆ ಜ್ಞಾನವಾಗಲಿಕ್ಕೆ ಸಾಧ್ಯವಿಲ್ಲ. ಕಥಮಿತಿ ಉಚ್ಯತೆ. ಯಾಕಪ್ಪ ಹಿಂಗೆ ಹೇಳ್ತೀರ ನೀವು? ಇಲ್ಲೇ ಬೇಡ, ಬಹುಶಃ ಅಲ್ಲಿ ಏರ್ ಕಂಡೀಷನ್ ಇರ್ಬೋದು, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ತೀವಿ. ಎಲ್ಲಿ ಯಾಕೆ ಜ್ಞಾನ ಆಗಬಾರ್ದು? ಅಲ್ಲಿ ಹೇಳೋರು ಇದ್ರು ತಾನೇ. ಬ್ರಹ್ಮಲೋಕದಲ್ಲಿ ಮಾತ್ರ ಉಪದೇಶ ಮಾಡುವಂತಹ ಅವನು ಬಾಪ್ ಕಾ ಬಾಪ್ ಬಡ ಬಾಪ್ ಕೂತ್ಕೊಂಡ ಅವನು. ಯಾರವನು? ಬ್ರಹ್ಮ ಹಿರಣ್ಯ ಗರ್ಭ ಕೂತ್ಕೊಂಡಿದ್ದಾನೆ. ಅವನು ರೆಡಿ, ಅವನು ಗಾಳ ಹಾಕ್ತಾನೆ. ಮೀನಾ ಯಾವ್ದ್ರ ಬಂದ್ರೆ ಹಿಡಿಬೇಕು ಅಂತ ಹೇಳಿ. ಅವನಿಗೆ ಯಾರು ಸ್ಟೂಡೆಂಟ್ಸ್ ಇಲ್ಲ. ಅವನಿಗೂ ಪಾಪ ಯಾರು ಸ್ಟೂಡೆಂಟ್ಸ್ ಇಲ್ಲ. ಇನ್ನೂ ಒಬ್ಬರು ಇಬ್ಬರು ಬಂದರೆ ಕೂತ್ಕೊಂಡು ಹೇಳೋಣ ಅಂತ ಕಾಯ್ತಾ ಇರ್ತಾನೆ. ಸಿಕ್ಕ ಬಾ ತತ್ವಮಸಿ ಅಂತ. ಹಾಂ, ಅಲ್ಲೆಲ್ಲೋ ಹೇಳ್ದಂಗೆ ಕೇಳಿದ್ದೆ. ಬಂದು ಕೂತ್ಕೊಂಡು ಕೇಳಿರಿ ಅಂತ ಅವರು ಒಂದು ಹತ್ತು ಸಲ ಹೇಳಿದ್ರು, ಹೋಗಿ ಕೂಡಲಿಲ್ಲ. ಈಗ ಈಗ ನೀವು ಇದಿರಲ್ಲ, ಜ್ಞಾನ ಕೊಡ್ರಿ. ಅವನು ಹೋಗಿ ಕೇಳ್ಕೊತಾನೆ, ಅವರು ಜ್ಞಾನೋಪದೇಶನ ಮಾಡ್ತಾರೆ. ಅದು ಒಂದು ಲೋಕ ಹೊರತುಪಡಿಸಿ ಬೇರೆ ಯಾವ ಲೋಕದಲ್ಲಿಯೂ ಕೂಡ ಈ ಜ್ಞಾನವನ್ನು ಹೊಂದುವ ಸಾಧ್ಯತೆ ಇಲ್ಲ. ಕಥಂ ಅಂತ ಕೇಳಿದ್ದಕ್ಕೆ ಭಾಳ ಸುಂದರವಾದ ಅನಾಲಿಸಿಸ್ ಕೊಡ್ತಾರೆ ಅವರು. ನೋಡೋಣ. ಅವರ ಭೋಗಲೋಕಗಳು ಯಥಾದರ್ಶಿ ತಥಾತ್ಮನಿ, ಯಥಾ ಸ್ವಪ್ನೆ ತಥಾ ಪಿತೃಲೋಕೆ, ಯಥಾ ಪರೀವ ದದೃಶಿ ತಥಾ ಗಂಧರ್ವಲೋಕೆ, ಛಾಯಾ ತಪಯೋರಿವ ಬ್ರಹ್ಮಲೋಕೆ. ಬೇರೆ ಬೇರೆ ಲೋಕಗಳಲ್ಲಿ ಅವರವರು ಅವರವರನ್ನು ಹೇಗೆ ಗುರುತಿಸ್ತಾರೆ? ಇಲ್ಲಿ ನಾವೇನಂತ ಗುರುತಿಸ್ತೀವಿ? ಅಹಂ ಬ್ರಹ್ಮ, ಸಚ್ಚಿದಾನಂದ ಬ್ರಹ್ಮ ಅಹಮಸ್ಮಿ ಅಂತ ನಾವು ಇಲ್ಲಿ ಗುರುತಿಸ್ತೀವಿ ಅಂತ ಇಟ್ಕೊಳ್ರಿ. ಹಾಂ, ಈಗ ಬೇರೆ ಲೋಕದಲ್ಲಿ ಹೋದರೆ ಅವರು ತಮ್ಮನ್ನು ತಾವು ಏನಂತ ಗುರುತಿಸ್ತಾರೆ? ನಮಗೆ ಇಲ್ಲಿ ಬ್ರಹ್ಮ, ನಾನು ಬ್ರಹ್ಮನೇ ಅಂತ ಸ್ಪಷ್ಟವಾಗದೆ ಹೋದರೂ ಕೂಡ ಒಂದು ಮಾತ್ರ ಖಚಿತವಾಗಿ ಇದೆ, ನಾನು ಜೀವಾತ್ಮ. ಡೌಟ್ ಅದೇನು? ನಾ ಸುಖಿ ದುಃಖಿ ಕೊಯ್ಯೋ ಕೊಯ್ಯೋ ಜೀವಾತ್ಮ. ಜ್ಞಾನ ಆದರೆ ನಾ ಜೀವಾತ್ಮ ಅಲ್ಲ, ನಾನು ಸತ್ಯವಾಗಿಯೂ ಪರಬ್ರಹ್ಮನೇ ಇದ್ದೇನೆ. ಹೋಗ್ಯಾನ? ಇನ್ನು ಉಳಿದ ಕಡೆಗೆ ಬ್ರಹ್ಮಲೋಕವನ್ನು ಹೊರತುಪಡಿಸಿ ಹೇಗೆ ಹೇಗಿರ್ತದೆ ಅವರವ್ರ ಬಗ್ಗೆ, ಅವರ ಜ್ಞಾನ ಅವರವ್ರ ಬಗ್ಗೆ ಹೆಂಗಿರ್ತದೆ ಹೇಳ್ತಾರೆ. ಆದರ್ಶೇ ಯಥಾ ತಥಾತ್ಮನಿ. ಯಥಾ ಆದರ್ಶೇ ಕನ್ನಡಿಯಲ್ಲಿ ಹೇಗಿರ್ತದೋ ಹಾಗೆ ತಮ್ಮ ಸ್ವರೂಪದ ಜ್ಞಾನವು ಇರ್ತದೆ ಈ ಲೋಕದೊಳಗೆ. ಒಂದು ಲೋಕ ಮುಗೀತಿ, ಮರ್ತ್ಯ ಲೋಕದೊಳಗೆ ಜ್ಞಾನ ಆದರೆ ಹೇಗಿರ್ತದೆ? ಕನ್ನಡಿಯಲ್ಲಿಯ ಪ್ರತಿಬಿಂಬ ಯಾರ್ದೋ ಅಂತ ಅನಿಸೋದಿಲ್ಲ. ಅದು ಎಷ್ಟೇ ಅಕರಾಳ ವಿಕರಾಳ ಆಗಿರಲಿ, ಪಂಚಮಿ ದಿವಸ, ಯಾವ ಪಂಚಮಿ? ರಂಗಪಂಚಮಿ ದಿವಸ ಓಕಳಿ ಉಗ್ಗಿಸಿಕೊಂಡು ಪೌಡರ್ ಮೆತ್ಕೊಂಡು, ಹೌದೋ, ಕೆಂಪು ಹಸಿರು ನೀಲಿ ಹಳದಿ ಎಲ್ಲ ಪೌಡರ್ ಮುಖಕ್ಕೆ ಮೆತ್ಕೊಂಡು ಕನ್ನಡಿ ಹೋಗಿ ಕನ್ನಡಿ ನಿಂತ್ಕೊಂಡು, ಇದು ಯಾರೋ ಬಂದರು ಅಂತೀರೋ, ನಾನೇ ಬಂದೇನೆ ಅಂತೀರೋ? ಅದು ಇಷ್ಟು ಹೊಲಸಾಗಿರುತ್ತದೆ. ಆದರೂ ಕೂಡ ಅದು ನಾನು ಅಂತ ನನಗೆ ಸ್ಪಷ್ಟ ಗೊತ್ತದನೋ ಇಲ್ಲ. ಅಷ್ಟು ಸ್ಪಷ್ಟ ಇರ್ತದೆ ನಾನು ಬ್ರಹ್ಮ ಅನ್ನೋದು. ಅದಕ್ಕೆ ಜೀವಾತ್ಮನ ಎಲ್ಲ ಕಲರ್ಗಳು ಅಂಟಿರ್ತವೆ, ಆದರೂ ಅವುಗಳನ್ನು ಹೊರತುಪಡಿಸಿ ನಾ ಬ್ರಹ್ಮ ಅಂತ ನಂಗೆ ಸ್ಪಷ್ಟ ಇರ್ತದೆ. ಇದು ಮರ್ತ್ಯಲೋಕ. ಈ ಲೋಕದಲ್ಲಿ ಮನುಷ್ಯ ಶರೀರ ಇರುವಾಗ ನಮಗಾಗಿರುವ ಆತ್ಮಜ್ಞಾನದ ಲಕ್ಷಣ ಹೌದೋ. ಆಮೇಲೆ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ. ಪಿತೃಲೋಕದೊಳಗೆ ಹೇಗಿರ್ತದೆ ನಮ್ಮ ಬಗ್ಗೆ ನಮಗಿರುವ ಜ್ಞಾನ, ಪಿತೃಲೋಕದಲ್ಲಿ ಹೇಗಿರ್ತದೆ? ವೆರಿ ಗುಡ್. ಕನಸಿನಲ್ಲಿ ಹೇಗೆ ನಮ್ಮ ಬಗ್ಗೆ ನಮಗೆ ಜ್ಞಾನ ಇರ್ತದೋ, ಇರ್ತದೋ ಇಲ್ಲ? ಕನಸಿನಲ್ಲೂ ನಮ್ಮ ಶರೀರ ಇರ್ತದೆ. ಉದಾಹರಣೆಗೆ ತಿಳ್ಕೊಡ್ರಿ, ಯಾರೋ ನಮ್ಮನ್ನು ಕೂಗ್ತಾರೆ, ಏ ಯೋಗೀಶ ಅಂತ ಕೂಗ್ತಾರೆ. ಅವ ಯೋಗೀಶನೇ ಹೊಳೆ ನೋಡಿ ಈ ಕನಸಿನಾಗ ಗೊತ್ತಾಯ್ತಲ್ಲ, ಕನಸಿನಾಗ ಯಾರೋ ಯೋಗೀಶ ಅಂತ ಕೂಗ್ತಾರೆ. ಯೋಗೀಶನೇ ಹೊಳೆ ನಿಲ್ತಾನೋ ಯಾರನ್ನೋ ಕರೆದಾರ ಬಿಡು ನನಗೆಲ್ಲ ಅಂತ ಹೋಗ್ತಾನವ? ಯೋಗೀಶನೇ ಹೊಳೆ ನೋಡ್ತಾನೆ. ಇರೋರು ನಾಲ್ಕು ಮಂದಿ, ನಾಲ್ಕರೊಳಗೆ ಒಬ್ಬ ಹೊಳೆ ನೋಡ್ತಾನೆ, ಅವನೇ ಯೋಗೀಶ. ಆದರೆ ಅದು ಎಚ್ಚರದಷ್ಟು ಸ್ಪಷ್ಟ ಇಲ್ಲ, ಎಚ್ಚರದಲ್ಲಿ ಸ್ಪಷ್ಟ ಇಲ್ಲ, ಅಸ್ಪಷ್ಟ ಇರ್ತದೆ. ಹಾಗೆ ಪಿತೃಲೋಕದಲ್ಲಿ ನಮ್ಮ ಬಗ್ಗೆ ಅಸ್ಪಷ್ಟವಾದ ಜ್ಞಾನ ಇರ್ತದೆ. ಅಪ್ಸು ಯಥಾ ಪರಿ ಇವ ದದೃಶಿ. ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸ್ತದೆ ನೋಡ್ರಿ, ಅದು ಹೆಂಗಿರ್ತದೆ? ನೀರಿನಲ್ಲಿ ಪ್ರತಿಬಿಂಬ ವಿಲ್ಲಿ ವಿಲ್ಲಿ ವಿಲ್ಲಿ ವಿಲ್ಲಿ ವಿಲ್ಲಿ ಅಲಗಾಡ್ತಾ ಇರ್ತದೆ, ಥರ್ ಥರ್ ಥರ್ ಥರ್ ಥರ್ ನಳಗ್ತಾ ಇರ್ತದೆ. ನಮ್ಮ ಪ್ರತಿಬಿಂಬ ಥರ್ ಥರ ನಳಗ್ತಾ ಇರ್ತದೆ. ಹಾಂ, ಇದು ಗಂಧರ್ವ ಲೋಕದಲ್ಲಿ. ಗಂಧರ್ವ ಲೋಕದಲ್ಲಿ ಹೇಗಿರ್ತದೆ ಅಷ್ಟೇ ಥರ್ ಥರ. ಇನ್ನು ಬ್ರಹ್ಮಲೋಕದಲ್ಲಿ ಹೇಗಿರ್ತದೆ? ಛಾಯಾ ತಪಯೋಹೋ ಇವ. ಬೆಳಕು ಮತ್ತು ಕತ್ತಲೆ, ಬೆಳಕು ಕತ್ತಲೆ ಎಷ್ಟು ಸ್ಪಷ್ಟವಾಗಿ ನಿಖರವಾಗಿ ಬೇರೆ ಬೇರೆ ಇರ್ತದೋ ಹಾಗೆ ಅಲ್ಲಿ ನಮ್ಮ ಪ್ರತಿಬಿಂಬ ಅಷ್ಟು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ನಮ್ಮ ಬಗ್ಗೆ ಜ್ಞಾನ. ಅದು ಬ್ರಹ್ಮಲೋಕ. ಅದೇ ಮರ್ತ್ಯಲೋಕ, ಬ್ರಹ್ಮಲೋಕ ಎರಡು ಬಿಟ್ಟರೆ ಬೇರೆ ಯಾವ ಲೋಕದಲ್ಲಿಯೂ ಕೂಡ ನಮಗೆ ಈ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇಲ್ಲ. ಯಥಾ ಆದರ್ಶಿ ಪ್ರತಿಬಿಂಬಭೂತಂ ಆತ್ಮಾನಂ ಪಶ್ಯತಿ ಲೋಕಃ ಅತ್ಯಂತ ವಿವಿಕ್ತಂ ತಥಾ ಇಹ ಆತ್ಮನಿ ಸ್ವಬುದ್ಧೌ ಆದರ್ಶವತ್ ನಿರ್ಮಲೀಭೂತಾಯಾಂ ವಿವಿಕ್ತಮಾತ್ಮನಃ ದರ್ಶನಂ ಭವತಿ ಇತ್ಯರ್ಥಃ. ಯಥಾ ಕನ್ನಡಿಯಲ್ಲಿ ಪ್ರತಿಬಿಂಬಭೂತಂ, ನಮ್ಮ ಪ್ರತಿಬಿಂಬ ಮೂಡಿರ್ತದಲ್ವೋ ಆ ಪ್ರತಿಬಿಂಬ, ಆತ್ಮಾನಂ ಪಶ್ಯತಿ ಲೋಕಃ, ಅದು ನಾನು ಎಂದು ಲೋಕವು ಏನು ಮಾಡ್ತದೆ? ಗುರುತಿಸ್ತದೆ. ಹೇಗೆ ಗುರುತಿಸ್ತದೆ? ಇದ್ರೂ ಇರ್ಬೋದಪ್ಪ, ಇರಲಿಕ್ಕೇನೂ ಇಲ್ಲ, ನೋ ಏನೋ ಒಂಥರ ಅನ್ನಿಸ್ತದೆ, ನನ್ನಂಗೆ ಅನ್ನಿಸ್ತದೆ. ಆಹಾ, ವಿವಿಕ್ತಂ ಅಂದರೆ ಸ್ಪಷ್ಟವಾಗಿ ಗುರುತಿಸ್ತದೆ. ಅತ್ಯಂತ ವಿವಿಕ್ತಂ, ಅತಿ ವಿವಿಕ್ತವಾಗಿ ಅತಿ ಸ್ಪಷ್ಟವಾಗಿ ಗುರುತಿಸ್ತದೆ. ತಥಾ ಅದೇ ಪ್ರಕಾರ ಇಹ ಆತ್ಮನಿ, ಈ ಶರೀರವು ಜೀವಿಸಿ ಇರುವಾಗಲೇ ಯಾವ ಈ ಜ್ಞಾನವನ್ನು ಪಡೆದಿರ್ತಾನೋ ಆ ಜ್ಞಾನದ ಹೇಗಿರ್ತದೆ ಅಂತಂದರೆ, ಸ್ವಬುದ್ಧೌ ಆದರ್ಶವತ ನಿರ್ಮಲೀಭೂತಾಯಾಂ ವಿವಿಕ್ತಮಾತ್ಮನಃ ದರ್ಶನಂ ಭವತಿ. ಸ್ಪಷ್ಟವಾಗಿ ಅವನಿಗೆ ಕನ್ನಡಿಯಲ್ಲಿಯ ಪ್ರತಿಬಿಂಬದಂತೆ ಸ್ಪಷ್ಟವಾಗಿ ಇದು ನಾನೇ ಅನ್ನುವುದು ಅವನಿಗೆ ಸ್ಪಷ್ಟವಾಗಿರುತ್ತದೆ. ಯಥಾ ಸ್ವಪ್ನೇ ಅವಿವಿಕ್ತಂ ಜಾಗೃತ ವಾಸನೋದ್ಭೂತಂ ತಥಾ ಪಿತೃಲೋಕೀ ಅವಿವಿಕ್ತಮೇವ ದರ್ಶನಮಾತ್ಮನಃ. ನಾನು ದ್ವೈತ ಫಿಲಾಸಫಿ ಓದಿಲ್ಲ. ನೀವು ದ್ವೈತ ಫಿಲಾಸಫಿ ಅಕಸ್ಮಾತ್ ಓದಿದರೆ ಅವ್ರ ಇಂಟರ್ಪ್ರಿಟೇಷನ್ನು ಇದಕ್ಕೆ ಹೆಂಗಿರ್ತದೆ ಅಂದರೆ ಹಿಂಗಿರ್ತದೆ ನೋಡಿರಿ. ನಾನು ಓದಿಲ್ಲ, ಹಿಂಗಾಗಿ ನನ್ನ ಮಾತು ಇದು ಫೈನಲ್ ಮಾತಲ್ಲ. ನೀವು ಓದಿ ತಿಳ್ಕೊಳ್ಳಿ. ಹೇ ರಾಮ, ಅವ ಹಾಡಿದ್ದು ಪರಮಾನಂದವೋ ನಾ ಹೇಳ್ತಾ ಇರೋದು ಪರಮಾನಂದವೋ ನನಗೆ ಗೊತ್ತಾಗದಂಗಾಗಿದೆ. ಈಗ ಸ್ವಪ್ನೆ ಸ್ವಪ್ನದಲ್ಲಿ ಜಾಗೃತ ವಾಸನಾ ಉದ್ಭೂತಂ ಸ್ವಪ್ನೆ. ಸ್ವಪ್ನ ಅಂದ್ರೆ ಏನು ಅನ್ನೋ ಡೆಫಿನೇಷನ್ ಕೊಟ್ಬಿಟ್ರು ನೋಡ್ರಿ ಭಗವತ್ಪಾದಾಚಾರ್ಯರು. ಸ್ವಪ್ನಕ್ಕೆ ಡೆಫಿನೇಷನ್ ಕೊಟ್ಟಾರೆ, ಏನು ಹೇಳ್ರಿ? ಜಾಗೃತ ವಾಸನಾ ಉದ್ಭೂತಂ. ಜಾಗೃತಾವಸ್ಥೆಯಲ್ಲಿ ನಾವು ಏನೇನು ವಾಸನೆಗಳನ್ನು ಹೊಂದಿರ್ತೇವೆಯೋ ಆ ವಾಸನೆಗಳಿಂದ ಉತ್ಪತ್ತಿ ಆದಂಥ ಲೋಕ, ಆ ಲೋಕವನ್ನು ಏನಂತ ಕರೀತಾರೆ? ಸ್ವಪ್ನ ಲೋಕ. ಹಾಂ, ಎಲ್ಲ ಅಸ್ಪಷ್ಟ ಇರ್ತದೆ. ಸ್ವಪ್ನದ ಅನುಭವ ಅಸ್ಪಷ್ಟವಾಗಿರ್ತದೆ. ಹಾಗೆ ಪಿತೃಲೋಕದಲ್ಲಿಯ ನಮ್ಮ ಬಗ್ಗೆ ನಮಗಿರುವ ಅನುಭವ ಹೇಗಿರ್ತದೆ? ಅಸ್ಪಷ್ಟವಾಗಿರ್ತದೆ. ಅವಿವಿಕ್ತಮೇವ ದರ್ಶನಂ ಆತ್ಮನಃ. ಇನ್ನೊಂದು ಕಾರಣ ಏನು ಕೊಡ್ತಾರೆ? ಕರ್ಮ ಫಲ ಉಪಭೋಗ ಆಸಕ್ತತ್ವಾತ್. ಕರ್ಮದ ಫಲವನ್ನು ಭೋಗಿಸಬೇಕು ಅನ್ನುವುದರಲ್ಲಿ ಆಸಕ್ತಿ ಅವನಿಗೆ. ಹೀಗಾಗಿ ತನ್ನ ಬಗ್ಗೆ ತನಗೆ ಸ್ಪಷ್ಟತೆ ಇರುವ ಸಾಧ್ಯತೆ ಇಲ್ಲ. ಏಕೆಂದರೆ ಅವನ ಚಿತ್ತ ಯಾವ ಕಡೆಗೆ ಇರ್ತದೆ? ಫಲಭೋಗಗಳು ಅನುಭವಿಸೋ ಕಡೆ ಚಿತ್ತ ಇರ್ತದೆ. ನ್ಯಾಚುರಲಿ ನೋಡ್ರಿ, ಈಗ ಇವರು ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಮಾಲಿಗೆ ಹೋಗ್ತಾರೆ. ತಂದೆ ತಾಯಿ ಲಕ್ಷ, ತಂದೆ ಲಕ್ಷ ಯಾವ ಕಡೆಗೆ ಇರ್ತದೆ? ಅವನಿಗೆ ಯಾವುದ್ರೊಳಗೆ ಆಸಕ್ತಿ ಇದೋ ಆ ಕಡೆಗೆ. ತಾಯಿ ಲಕ್ಷ, ಅವರಿಬ್ಬರಿಗಿರೋ ಆಸಕ್ತಿ ಮಕ್ಕಳಿಗಿರುವುದಿಲ್ಲ. ಮಕ್ಕಳ ಲಕ್ಷ ಹಂಗೆ. ನಾವು ಬೇರೆ ಲೋಕಕ್ಕೆ ಹೋದರೆ ಹೋಗೋ ಉದ್ದೇಶನೇ ಅಲ್ಲಿರುವ ಭೋಗಗಳನ್ನು ಭೋಗಿಸಲಿಕ್ಕೆ. ಆ ಲೋಕ ಇರೋದೇ ಭೋಗಲೋಕ, ಅಲ್ಲಿ ಶಾಪಿಂಗ್ ಇರೋದೇ ಭೋಗಿಸಲಿಕ್ಕೆ. ಅಲ್ಲಿ ಹೋಗಿಯೂ ಕೂಡ ನಾನು ಮೆಡಿಟೇಷನ್ ಕೂಡ್ತೀನಿ ಅಂತಂದರೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಅದು ಮೆಡಿಟೇಷನ್ ಸ್ಥಳ ಅಲ್ಲ, ಅದು ಭೋಗದ ಸ್ಥಾನ ಅದು. ಆದರೆ ಇವರು ಅಲ್ಲಿ ಹೋದ್ಮೇಲೆ ಭೋಗದಲ್ಲಿ ತಿರುಗಾಡ್ತಾ ಇರ್ತಾರೆ. ಆವಾಗ ಅವ್ರ ಬಗ್ಗೆ ಏನು ಜ್ಞಾನ ಇರ್ತದೆ ಅಂದರೆ ಅಷ್ಟೇ, ಅಷ್ಟಕ್ಕೆ ಸೀಮಿತವಾದಂತಹ ಅಸ್ಪಷ್ಟವಾದ ಜ್ಞಾನ. ಹೌದೋ? ಯಥಾ ಸ್ವಪ್ನೆ ಅವಿವಿಕ್ತಂ ಜಾಗೃತ ವಾಸನಾ ಉದ್ಭೂತಂ ತಥಾ ಪಿತೃಲೋಕೆ ಅವಿವಿಕ್ತಮೇವ ದರ್ಶನಂ ಆತ್ಮನಃ. ಕರ್ಮಫಲ ಉಪಭೋಗ ಆಸಕ್ತತ್ವಾತ್. ಕರ್ಮದ ಫಲವನ್ನು ಉಪಭೋಗಿಸುವುದಕ್ಕೆ ಆಸಕ್ತರಾಗಿರುತ್ತಾರೆ. ಯಥಾಚ ಅಪ್ಸು ಅವಿಭಕ್ತ ಅವಯವಂ ಆತ್ಮರೂಪಂ ಪರೀವ ದದೃಶೇ ಪರಿದೃಶ್ಯತ ಇವ ತಥಾ ಗಂಧರ್ವಲೋಕೇ ಅವಿವಿಕ್ತಮೇವ ದರ್ಶನಂ ಆತ್ಮನಃ. ಇನ್ನು ಗಂಧರ್ವಲೋಕದ ಅನುಭವ, ಗಂಧರ್ವಲೋಕದ ಅನುಭವ ಏನು ಅಂತಂದರೆ ಅವನು ಅನುಸರಿಸಿಕೊಂಡು ಕಾಣ್ತಾನೆ. ತನ್ನ ಸ್ವರೂಪವನ್ನು ಅನುಸರಿಸಿಕೊಂಡು ಕಾಣ್ತಾನೆ. ಪರೀವ ದೃಶ್ಯತೆ, ಪರಿದೃಶ್ಯತೆ, ಪರೀವ ಅಂದರೆ ಪರಿದೃಶ್ಯತೆ, ಅನುಸರಿಸಿಕೊಂಡು ಕಾಣ್ತಾನೆ. ಎಲ್ಲ ಕಡೆಗೆ ಅನುಸರಿಸಿಕೊಂಡೇ ಕಾಣ್ತಾನೆ. ನಾನೇನು ಪಿತೃಲೋಕಕ್ಕೆ ಹೋದಾಗ ಇನ್ನೊಬ್ಬರ ಮುಖವನ್ನು ನಾನು ಅನುಸರಿಸೋದಿಲ್ಲ, ನನ್ನ ಮುಖವನ್ನೇ ಅನುಸರಿಸಿಕೊಂಡು ನಾನು ಕಾಣ್ತೇನೆ. ಮತ್ತು ಏನು ವಿಶೇಷ ವ್ಯತ್ಯಾಸ ಇಲ್ಲಿ ಅಂತಂದರೆ ಕಣ್ಣು ಸ್ಪಷ್ಟ ಕಾಣೋಂಗಿಲ್ಲ, ಮೂಗು ಸ್ಪಷ್ಟ ಕಾಣೋಂಗಿಲ್ಲ, ಮುಖಾನು ಅಸ್ಪಷ್ಟವಾಗಿರ್ತದೆ, ಎಲ್ಲ ಅಂಗಾಂಗಗಳು ಅಸ್ಪಷ್ಟವಾಗಿರ್ತವೆ. ಗಂಧರ್ವಲೋಕದಲ್ಲಿ ನನ್ನ ಸ್ವರೂಪದ ಜ್ಞಾನ ಹೇಗಿರ್ತದೆ? ಅಸ್ಪಷ್ಟವಾಗಿರ್ತದೆ. ಹಾಂ, ಅಪ್ಸು ನೀರಿನಲ್ಲಿ ಅವಿಭಕ್ತ ವಿಭಕ್ತ ಅಂದರೆ ಬೇರೆ ಬೇರೆ, ಅವಿಭಕ್ತ ಅಂದರೆ ಬೇರೆ ಬೇರೆ ಆಗಿ ನೋಡಲಿಕ್ಕೆ ಸಿಗೋದೇ ಇಲ್ಲ. ವಿಭಕ್ತ ಅವಯವ ಅವಿಭಕ್ತ ಅವಯವಂ ಆತ್ಮರೂಪಂ ಪರೀವ ದದೃಶಿ. ಆತ್ಮನನ್ನು ನಾವು ಕಲಕ ಮೆಲುಕಾಗಿ ನೋಡ್ತೀವಿ ಅಂತ. ಎಲ್ಲ ಇಂದ್ರಿಯ ಅಂಗಗಳೆಲ್ಲ ಮಿಕ್ಸ್ ಆಗಿಬಿಡ್ತವೆ. ಹಾಂ, ತಥಾ ಗಂಧರ್ವ ಲೋಕೆ ಅವಿವ್ಯಕ್ತಮೇವ ದರ್ಶನ ಆತ್ಮನಃ. ಆ ನೀರಿನಲ್ಲಿ ಹೇಗೆ ಎಲ್ಲವೂ ಒಂಥರ ಅಸ್ಪಷ್ಟವಾಗಿರ್ತದೋ ಹಾಗೆ ಇಲ್ಲಿ ಗಂಧರ್ವ ಲೋಕದಲ್ಲಿ ನಮ್ಮ ಸ್ವರೂಪದ ದರ್ಶನವು ಅಷ್ಟು ಅಸ್ಪಷ್ಟವಾಗಿರ್ತದೆ. ಏವಂ ಲೋಕಾಂತರೇಷು ಅಪಿ ಇತಿ ಶಾಸ್ತ್ರ ಪ್ರಾಮಾಣ್ಯಾತ್ ಅವಗಮ್ಯತೆ. ಇನ್ನು ಒಂದು ಲೋಕ, ಅದೇನು ಲೋಕಾಂತರ, ಲೋಕಾಂತರ ಲೋಕ, ಲೋಕಾಂತರ ಲೋಕ ಅಂದರೆ ಈ ಬಾಕಿ ಎಲ್ಲ ಲೋಕಗಳನ್ನ ಬಿಟ್ಟುಕೊಟ್ಟು ಆ ಒಂದು ಲೋಕ ಯಾವುದದು ಲೋಕ, ಅದು ಬ್ರಹ್ಮಲೋಕ. ಅಲ್ಲಿ ಏನಾಗ್ತದೆ ಅಂತಂದರೆ, ಫಾರ್ಚುನೇಟ್ ಇನಫ್ ದಟ್ ವಿ ಹ್ಯಾವ್ ದಿ ಪ್ರಮಾಣ ದೇರ್. ನಮಗಿಲ್ಲಿ ಪ್ರಮಾಣ ಲಭ್ಯ ಇದೆ. ಶಾಸ್ತ್ರ ಪ್ರಾಮಾಣ್ಯಾತ್ ಅವಗಮ್ಯತೆ. ಅಲ್ಲಿ ಆ ಚತುರ್ಮುಖ ಬ್ರಹ್ಮ ಗುರುಕ ಗುರು ಬಾಪ್ಕ ಬಾಪ್ ಬೈಠ ಹೇಳುವುದರ್. ಎಲ್ಲ ಗುರುಗಳಿಗೆ ಗುರು ಅವ. ಅವನು ಕೂತ್ಕೊಂಡು ಅವನು ರೆಡಿ, ಕೈಯಾಗಿ ಉಪನಿಷತ್ತು ಹಿಡ್ಕೊಂಡು ಕೂತಿರ್ತಾನೆ. ನೀವು ಬಂದ ತಕ್ಷಣ ಮೊಟ್ಟ ಮೊದಲು ಕೈಗೆ ಉಪನಿಷತ್ತು ಕೊಡ್ತಾನೆ, ಕೊಡಿಸ್ತಾನೆ, ಆಮೇಲೆ ಕೇಳು ಅಂತೇಳಿ ಆ ಪ್ರಮಾಣಗಳನ್ನು ಪ್ರಯೋಗ ಮಾಡ್ತಾನೆ. ಆವಾಗ ಅಲ್ಲಿ ಜ್ಞಾನವಾಗ್ತದೆ. ಹೇಗಿರ್ತದೆ ಆ ಜ್ಞಾನ? ಛಾಯಾ ತಪಯೋಹೋ ಇವ ಅತ್ಯಂತ ವಿವಿಕ್ತಂ ಬ್ರಹ್ಮಲೋಕೆ ಇವ ಏಕಸ್ಮಿನ್. ಬ್ರಹ್ಮಲೋಕದಲ್ಲಿ ಮಾತ್ರ ಏನು ಛಾಯಾ ತಪಯೋಹೋ ಇವ, ಕತ್ತಲೆಯನ್ನು ಕತ್ತಲೆ ಎಂದು ಬೆಳಕನ್ನು ಬೆಳಕು ಎಂದು ಹೇಗೆ ನಿಖರವಾಗಿ ನಾವು ಬೇರೆಯಾಗಿ ನೋಡ್ತೇವೋ, ಅಥವಾ ಬೆಳಕು ನೆರಳು, ಇದು ನೆರಳು ಇದು ಬೆಳಕು ಅನ್ನುವುದು ಎಷ್ಟು ನಮಗೆ ಸ್ಪಷ್ಟ ಇದೆಯೋ ಅಷ್ಟೇ ಸ್ಪಷ್ಟ ನಾನು ಆತ್ಮ, ಹೊರತುಪಡಿಸಿ ಎಲ್ಲವೂ ಅನಾತ್ಮ. ಸ್ಪಷ್ಟವಾಗಿ ಜ್ಞಾನ ಆಗ್ತದೆ ಎಲ್ಲಿ? ಬ್ರಹ್ಮಲೋಕದೊಳಗೆ. ಅದಕ್ಕೆ ನಾವು ಅದಕ್ಕೆ ಏನಂತ ಕರಿತೀವಿ? ಅದಕ್ಕೆ ವಿದೇಹ ಮುಕ್ತಿ ಅಂತ ಕರಿತೀವಿ, ಕ್ರಮ ಮುಕ್ತಿ ಅಂತಲೂ ಕರೀತಾರೆ. ಇಲ್ಲೇ ತಿಳಿದರೆ ಜೀವನ್ಮುಕ್ತಿ, ನಂತರ ತಿಳಿಯುತ್ತೇನೆ ಅಂದದ್ದಾದರೆ ಕ್ರಮಮುಕ್ತಿ. ದೇಹ ಬಿಟ್ಟ ನಂತರ ವಿದೇಹ, ಈ ಪ್ರಕಾರವಾದಂಥ ಒಂದು ಜ್ಞಾನ ಬ್ರಹ್ಮಲೋಕದಲ್ಲಿ ಸಿಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ತುಲನಾತ್ಮಕವಾಗಿ ಹೇಳಿದ್ದಾರೆ. ಆದರೆ ತಿಳ್ಕೋಕ್ಕೆ ನಚಿಕೇತ, ಬ್ರಹ್ಮಲೋಕ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸಚ ದುಷ್ಪ್ರಾಪ ಅತ್ಯಂತ ವಿಶಿಷ್ಟ ಕರ್ಮ ಜ್ಞಾನ ಸಾಧ್ಯತ್ವಾತ್. ಅಲ್ಲಿ ಬರ್ಕೊಳ್ಳಿ, ವಿಶಿಷ್ಟವಾದ ಉಪಾಸನೆಯಿಂದ ಮಾತ್ರ ಸಾಧ್ಯ. ವಿಶಿಷ್ಟವಾದ ಉಪಾಸನ ಚಾಂದೋಗ್ಯದಲ್ಲಿ ಇವೆಲ್ಲ ಹೇಳಿಕೊಡ್ತಾರೆ. ದುಷ್ಪ್ರಾಪ ಭಾರಿ ಕಷ್ಟದಿಂದ, ದುಃಖೇನ ಪ್ರಾಪ ದುಷ್ಪ್ರಾಪ ದುಃಖದಿಂದ ಪ್ರಾಪ್ತ ಅಂದರೆ ಕಷ್ಟ. ದುಃಖ ಅಂದರೆ ಅಳ್ಕೋತಾ ಅಲ್ಲ, ಕಷ್ಟದಿಂದ ಭಾರಿ. ಏನು ಕಷ್ಟ ರೀ? ಅಲ್ಲಿ ಮುಂದೆ ಬರೀತಾರೆ ನೋಡಿರಿ, ಅತ್ಯಂತ ವಿಶಿಷ್ಟ ಕರ್ಮ ಜ್ಞಾನ. ಕರ್ಮ ಜ್ಞಾನ ಅಂತ ಎರಡೂ ಶಬ್ದಗಳನ್ನು ಯಾವಾಗ ಪ್ರಯೋಗಿಸ್ತಾರೆ ಆವಾಗ ಉಪಾಸನ ಅಂತ ತಿಳ್ಕೋಬೇಕು. ದಟ್ ಈಸ್ ದಿ ಟ್ರಿಕ್. ಏಕೆಂದರೆ ಉಪಾಸನ ಮಾತ್ರ ಕರ್ಮಜ್ಞಾನ ಸಮುಚ್ಚಯ. ಅತ್ಯಂತ ವಿಶಿಷ್ಟ ಕರ್ಮಜ್ಞಾನ ಸಾಧ್ಯತ್ವಾತ್ ತಸ್ಮಾತ್ ಆತ್ಮದರ್ಶನಾಯ ಇಹೈವ ಯತ್ನಃ ಕರ್ತವ್ಯಃ ಇತಿ ಅಭಿಪ್ರಾಯಃ. ಆದ್ದರಿಂದ ಆತ್ಮಜ್ಞಾನವನ್ನು ಈ ಶರೀರವು ಇರುವಾಗಲೇ, ಈ ಜನ್ಮದಲ್ಲಿ ಇನ್ನೂ ನಾವು ಜೀವಿಸಿರುವಾಗಲೇ ಆತ್ಮಜ್ಞಾನವನ್ನು ನಾಳೆ ನೋಡೋಣ, ಮುಂದಿನ ಸಲ ನೋಡೋಣ, ಮುಂದಿನ ಉಪನಿಷತ್ತಿಗೆ ಹೋಗೋಣ ಅಂತ ಅನ್ನೋದೇನೆ ಈ ಕ್ಷಣವೇ ಇದರ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡಬೇಕು. ಕಥಂ ಅಸೌ ಬೋದ್ಧವ್ಯಃ ಕಿಂವಾ ತತ್ ಅವಬೋಧೇ ಪ್ರಯೋಜನಂ ಇತಿ ಉಚ್ಯತೆ. ಕಥಂ ಅಸೌ ಬೋದ್ಧವ್ಯಃ, ಹೇಗೆ ತಾನೇ ಇದನ್ನು ತಿಳ್ಕೊಳಕ್ಕೆ ಸಾಧ್ಯ, ಅಥವಾ ಕಿಂವಾ ಅಥವಾ ತತ್ ಅವಬೋಧೆ, ಆ ಜ್ಞಾನವನ್ನು ಪಡೆಯುವುದರಿಂದ ಪ್ರಯೋಜನಂ ಕಿಂ, ಆ ಜ್ಞಾನವನ್ನು ಪಡೆಯುವುದರಿಂದ ಏನು ಪ್ರಯೋಜನ, ಈ ಜ್ಞಾನ ಪಡ್ಕೋಬೇಕಾದ್ರೂ ಯಾಕೆ. ಉಚ್ಯತೆ, ಅದಕ್ಕಾಗಿ ಈ ಶ್ಲೋಕ ಬಂದಿದೆ. ಇಂದ್ರಿಯಾಣಾಂ ಪೃಥಕ್ ಭಾವಂ ಉದಯಾಸ್ತಮಯೌ ಚಯತ್ ಪೃಥಕ್ ಉತ್ಪದ್ಯಮಾನಾನಾಂ ಮತ್ವಾ ಧೀರೋ ನ ಶೋಚತಿ. ಮತ್ವಾ ಧೀರೋ ನ ಶೋಚತಿ.